ನಿಮಿಷ 40 ಸೆಕೆಂಡ್ಗಳು ನಮ್ಮ ಕಾರ್ಯಕ್ರಮ ಇದೀಗ. ಕೃಷಿರಂಗ ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಪಶುವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಪಶುರಂಗ ಪ್ರಸಾರವಾಗಲಿದೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಪಶುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ನಿಯಂತ್ರಣವನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಚಿಕ್ಕ ನೇರಳೆ ಗ್ರಾಮದ ಪಶು ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಾಮರಾಜು ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಚಾಮರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಜಾನುವಾರುಗಳನ್ನು ಬಾಧಿಸುವಂತಹ ಕಾಲುಬಾಯಿ ಜ್ವರ ರೋಗದ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸಾಮಾನ್ಯವಾಗಿ ವರ್ಷದಲ್ಲಿ 2 ಬಾರಿ ಬೃಹತ್ತಾದಂತಹ ಒಂದು ಆಂದೋಲನವನ್ನೇ ತಾವು ಈ ಒಂದು ಕಾಲುಬಾಯಿ ಜ್ವರದ ನಿರ್ವಹಣೆಗಾಗಿ ಮಾಡ್ತೀರಿ. ಹೌದು ಸರ್. ಲಸಿಕಾ ಆಂದೋಲನ ಯಾತಕ್ಕೆ ಇದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಮತ್ತೆ ಈ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಹೇಳ್ತೀರಿ ಡಾಕ್ಟ್ರೆ? ಸರ್, ಕಾಲುಬಾಯಿ ಜ್ವರ ರೋಗ ಏನಿದೆ ಇದು ರೈತರಲ್ಲಿ ಅಥವಾ ಹೈನುಗಾರರಲ್ಲಿ ಅತ್ಯಂತ ಗಂಭೀರತೆಯನ್ನು ಪಡೆದುಕೊಂಡಂಥ ರೋಗ ಸರ್ ಇದು. ಯಾಕೆಂದರೆ ಈ ರೋಗ ಒಂದು ಸಲ ರಾಸುಗಳಲ್ಲಿ ಬಂದರೆ ರಾಸುಗಳನ್ನು ಅತಿಯಾಗಿ ಕಾಡಿಸೋದ್ರ ಜೊತೆಯಲ್ಲಿ ರೈತರಿಗೆ ಆರ್ಥಿಕ ನಷ್ಟವನ್ನು ಅತ್ಯಂತ ಹೆಚ್ಚಾಗಿ ಉಂಟು ಮಾಡುತ್ತೆ. ಈ ಒಂದು ಕಾರಣದಿಂದಾಗಿ ಕಾಲುಬಾಯಿ ಜ್ವರ ರೋಗ ರೈತರ ಪಾಲಿಗೆ ಅತ್ಯಂತ ಗಂಭೀರವಾದಂಥ ರೋಗ. ನಮಗೆ ಗೊತ್ತು, ಇಡೀ ನಮ್ಮ ಭಾರತ ದೇಶ ಗ್ರಾಮೀಣ ಜನರಿಂದ ತುಂಬಿದಂತಹ ದೇಶ. ಅವರ ಮುಖ್ಯ ಕಸುಬೆ ಕೃಷಿ. ಕೃಷಿಯ ಜೊತೆಯಲ್ಲಿ ನಮ್ಮ ಹೈನುಗಾರಿಕೆಯನ್ನು ಮುಖ್ಯ ಉಪಕಸುಬಾಗಿ ಇವತ್ತು ಜನ ಅಳವಡಿಸ್ಕೊಂಡಿರೋದನ್ನು ನಾವು ನೋಡ್ತೀವಿ ಸರ್. ಇಲ್ಲಿ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಹೈನುಗಾರಿಕೆ ಒಂದು ಹೈನೋದ್ಯಮ ಅನ್ನೋ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಇವತ್ತು ಜನರು ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಹೈನುಗಾರಿಕೆ ಕಡೆ ತೋರಿಸ್ತಾ ಇದ್ದಾರೆ. ಹಲವಾರು ಕಾರಣಗಳನ್ನು ನಾವು ನೋಡ್ತೀವಿ. ಯಾಕೆಂದರೆ ಇವತ್ತು ನಮಗೆ ಗೊತ್ತು, ನಮ್ಮ ಭಾರತದ ಕೃಷಿ ಮಾನ್ಸೂನ್ ಜೊತೆ ಆಡುವಂಥ ಒಂದು ಜೂಜಾಟ, ಒಂದು ಇಸ್ಪೀಟ್ ಆಟ ಅಂತ ನಾವು ಕರಿತೀವಿ. ಒಂದು ವರ್ಷ ಹೆಚ್ಚು ಮಳೆಯಾಗುತ್ತೆ, ಒಂದು ವರ್ಷ ಕಡಿಮೆ ಮಳೆಯಾಗುತ್ತೆ. ಅದರ ಜೊತೆಯಲ್ಲಿ ಕೃಷಿಯಲ್ಲಿ ನೀವು ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ಸರ್, ಒಂದು ಬೆಳೆ ಬೆಳಿಬೇಕಾದ್ರೆ ಕನಿಷ್ಠ 2 ತಿಂಗಳಿಂದ 3 ತಿಂಗಳು ಬೇಕಲೇಬೇಕು. ಅದು ಒಂದು ಟೊಮೊಟೊ ಆಗಿರ್ಬೋದು, ಅಥವಾ ಒಂದು ಬೀನ್ಸ್ ಆಗಿರ್ಬೋದು, ಅಥವಾ ಒಂದು ಈರುಳ್ಳಿ ಆಗಿರ್ಬೋದು ಸರ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಓಕೆ, ಅಲ್ಲಿವರೆಗೂ ಅವ್ರು ಏನು ಮಾಡಬೇಕು, ಖರ್ಚನ್ನು ಮಾಡ್ತಾನೆ ಬರಬೇಕು 7 ತಿಂಗಳವರೆಗೂ. ಅದಾದಮೇಲೆ ಬೆಳೆ ಬಂತು, ಬೆಳೆ ಬಂದ ಮೇಲೂ ಕೂಡ ಅವ್ರಿಗೆ ಒಂದು ನಿರ್ದಿಷ್ಟ ಮಾರುಕಟ್ಟೆ ಇಲ್ಲದೇ ಇರೋದನ್ನು ನಾವು ನೋಡ್ತೇವೆ. ಜೊತೆಗೆ ಒಂದು ನಿರ್ದಿಷ್ಟ ಬೆಲೆ ಇಲ್ಲದೇ ಇರೋದನ್ನು ನಾವು ನೋಡ್ತೇವೆ. ಎಕ್ಸಾಂಪಲ್ ತಗೊಂಡ್ರೆ, ಇವತ್ತು ಟೊಮೊಟೊ ಬೆಳೆದಿದ್ದಾನೆ, 1 ವರ್ಷ 80 ರೂಪಾಯಿ ಆಗುತ್ತೆ. ಇನ್ನೊಂದು 2 ತಿಂಗಳು ಬಿಟ್ಟರೆ 10 ರೂಪಾಯಿಗೂ ಕೇಳೋರು ಗತಿ ಇರಲ್ಲ. ಒಂದೊಂದ್ಸಲಿ ರೋಡಿನಲ್ಲಿ ಸುರಿದು ಹೋಗಿರೋದನ್ನ ನಾವು ನೋಡ್ತಾ ಇರ್ತೀವಿ. ಈ ಒಂದು ಕಾರಣದಿಂದಾಗಿ ಹೈನುಗಾರಿಕೆಯಲ್ಲಿ ಆ ಥರ ಇಲ್ಲ ಸರ್, ಒಂದು ನಿರ್ದಿಷ್ಟವಾದಂತಹ ಮಾರುಕಟ್ಟೆ ಇದೆ. ಯಾಕೆ ಅಂದರೆ ಒಂದು ವ್ಯವಸ್ಥಿತವಾದಂತಹ ಎಲ್ಲ ಈಗ ದೇಶದಾದ್ಯಂತ ಈಗ ಕರ್ನಾಟಕದಲ್ಲೇ ತಗೊಂಡ್ರೆ ಒಂದು ಹಳ್ಳಿಗೆ ಅಥವಾ 2 ಹಳ್ಳಿಗಳು ಸೇರಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ವ್ಯವಸ್ಥಿತವಾಗಿ ಇರೋದನ್ನು ನಾವು ನೋಡ್ತೇವೆ. ಇಲ್ಲಿ ಹೆಂಗೆ ಅಂತಂದರೆ ನೀವು ಎಷ್ಟು ಹಾಲಾದರೂ ಕರೀರಲಿ ಸರ್, 1 ಲೀಟ್ರ್ ಕರೀರಿ ಹಾಕ್ಬೋದು, 100 ಲೀಟ್ರ್ ಕರೀರಲಿ ಹಾಕ್ಬೋದು, ಯಾರೂ ಕೂಡ ಬೇಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿರ್ದಿಷ್ಟವಾದಂಥ ಒಂದು ಮಾರುಕಟ್ಟೆ ಇದೆ, ಜೊತೆಯಲ್ಲಿ ಒಂದು ನಿರ್ದಿಷ್ಟವಾದಂಥ ಬೆಲೆ ಇದೆ. 1 ಲೀಟ್ರ್ಗೆ ಇಷ್ಟಿದೆ ಅಂದರೆ 32 ರೂಪಾಯಿ ಇದೆ ಅಂದರೆ 32 ರೂಪಾಯಿನ ಕೊಡ್ತಾರೆ, ಅದ್ರ ಜೊತೆ ಸರ್ಕಾರ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ರೈತರು ಹೆಚ್ಚು ಹೆಚ್ಚು ಹೈನುಗಾರಿಕೆ ಕಡೆ ವಾಲ್ತಾ ಇದ್ದಾರೆ. ಇದು ಒಂದು ಆಸ್ಪೆಕ್ಟ್. ಎರಡನೇದು ಏನಂದರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಮಗೆ ಗೊತ್ತು, ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ ಹಾಲಿನ ಉತ್ಪಾದನೆಯಲ್ಲಿ 1 ಗಳಿಸ್ಕೊಂಡಿದೆ. ಜೊತೆಗೆ ಜಾನುವಾರುಗಳ ಸಂಖ್ಯೆಯಲ್ಲೂ ಕೂಡ ದನಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ, ಎಮ್ಮೆಯ ಸಂಖ್ಯೆಗಳಲ್ಲಿ 1ನೇ ಸ್ಥಾನವನ್ನು ಪಡ್ಕೊಂಡಿದೆ, ಆಡುಗಳ ಸಂಖ್ಯೆಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ, ಹಾಗೆ ಕುರಿಯ ಸಂಖ್ಯೆಯಲ್ಲಿ ಕೂಡ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜೊತೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಕೃಷಿ ನಮಗೆ ಗೊತ್ತು ನಮ್ಮ ದೇಶದ GDPಗೆ ಸುಮಾರು 25.6% ಕೊಡ್ತಾ ಇರೋದನ್ನು ನಾವು ನೋಡ್ತೇವೆ. ಅಲ್ಲಿ ನಮ್ಮ ಜಾನುವಾರು ಉತ್ಪನ್ನಗಳಾದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತಂದರೆ 4.11 ಇದೆ. ಅಂದರೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಹೆಚ್ಚು ಕೊಡುಗೆಯನ್ನು ನಮ್ಮ ಜಾನುವಾರು ಉತ್ಪನ್ನಗಳು ಕೊಡ್ತಾ ಇದ್ದಾವೆ. ಅದ್ರ ಜೊತೆ ಜೊತೆಯಲ್ಲಿ ಈಗ ನಮ್ಮ ದೇಶದ ಒಟ್ಟು ಪಾಪ್ಯುಲೇಷನ್ನ ನೀವು ತಕ್ಕೊಂಡ ಜನಸಂಖ್ಯೆಯಲ್ಲಿ 8.8% ಅಷ್ಟು ಜನಗಳಿಗೆ ಉದ್ಯೋಗಾವಕಾಶವನ್ನು ನಮ್ಮ ಹೈನುಗಾರಿಕೆ ಕೊಡ್ತಾ ಇದೆ. ಒಂದು ಆಶ್ಚರ್ಯ ಸಂಗತಿ ಏನಂದರೆ 535 ಮಿಲಿಯನ್ ಜಾನುವಾರು ಮಾಲೀಕರು ಇದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಒಂದು, ಜೊತೆಗೆ ನಾನು ಆಗಲೇ ಹೇಳಿದೆ 192 ಮಿಲಿಯನ್ ದನಗಳು, 109 ಮಿಲಿಯನ್ ಎಮ್ಮೆಗಳು, 148 ಮಿಲಿಯನ್ ಆಡುಗಳು, 74 ಮಿಲಿಯನ್ ಕುರಿಗಳು, ಈ ಎಲ್ಲ ಜಾನುವಾರುಗಳಿಗೆ ಜೊತೆಗೆ ರೈತರ ಮಾಲೀಕರಿಗೆ ಈ ರೋಗ ಅತ್ಯಂತ ತೊಂದರೆಯನ್ನು ಕೊಡುತ್ತೆ, ಕಾಡಿಸುತ್ತೆ, ಜೊತೆಗೆ ಅವರ ಕಣ್ಣಲ್ಲಿ ನೀರನ್ನು ತರಿಸಿರುವಂಥ ಘಟನೆಗಳು ನಮ್ಮಲ್ಲಿವೆ. ಈ ಎಲ್ಲ ಕಾರಣದಿಂದಾಗಿ ಇವತ್ತು ನಾವು ಕಾಲುಬಾಯಿ ಜ್ವರದ ಬಗ್ಗೆ ರೈತರಿಗೆ ತಿಳಿಸಿದ್ರೆ ಒಂದಷ್ಟು ಮಾಹಿತಿಗಳನ್ನು ಅವರು ಅರ್ತ್ಕೊಂಡು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಈ ಒಂದು ವಿಷಯ ಪ್ರಸ್ತುತ ಅಂತ ನಾನಾದರೂ ಭಾವಿಸಿದ್ದೀನಿ ಸರ್. ಬಹಳ ಸೊಗಸಾಗಿ ಒಂದು ಚಿತ್ರಣವನ್ನು ಬಿಡಿಸಿಟ್ರಿ ಡಾಕ್ಟರ್ ಚಾಮರಾಜ್ ಅವರೇ. ಈಗ ಕಾಲುಬಾಯಿ ರೋಗ ಅಷ್ಟೊಂದು ಮುಖ್ಯ ಅನ್ನೋದೇ ಆದರೆ ಏನು ಈ ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ ಅಂದರೆ ಮತ್ತೆ ಯಾವ ರೋಗಾಣುವಿನಿಂದ ಬರುತ್ತೆ? ಹೌದು ಸರ್, ಕಾಲುಬಾಯಿ ಜ್ವರ ರೋಗ ಇದು ವೈರಾಣುವಿನಿಂದ ಬರುವಂತಹ ಒಂದು ಆಘಾತಕಾರಿಯಾದಂತಹ ಒಂದು ಅಂಟು ರೋಗ. ಇದು ನಾವು ಕಾಂಟೇಜಿಯಸ್ ಡಿಸೀಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಅಂಟು ರೋಗ ತುಂಬನೇ ಯಥೇಚ್ಛವಾಗಿ ಒಂದೇ ಸಲ ಬಂದರೆ ಬಹುಬೇಗವಾಗಿ ಹರಡುವಂತಹ ರೋಗ. ಇಲ್ಲಿ ಇದೇನಾಗುತ್ತೆ ಅಂದರೆ ಇದು ನಿಮಗೆ ಗೊತ್ತು, ಜಾನುವಾರುಗಳಿಗೆ ಬ್ಯಾಕ್ಟೀರಿಯಾಗಳಿಂದ ರೋಗ ಬರುತ್ತೆ, ಫಂಗಸ್ಗಳಿಂದ ರೋಗ ಬರುತ್ತೆ, ಹಾಗೆ ಪರೋಪಜೀವಿಗಳಿಂದ ರೋಗ ಬರುತ್ತೆ. ಈ ರೋಗ ಕಾಲುಬಾಯಿ ಜ್ವರ ಮುಖ್ಯವಾಗಿ ವೈರಾಣುವಿನಿಂದ ಬರುವಂತಹ ರೋಗ. ನಮಗೆ ಗೊತ್ತು ವೈರಾಣುವಿನ ಅಂದ ತಕ್ಷಣವೇ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇರೋದಿಲ್ಲ. ಬ್ಯಾಕ್ಟೀರಿಯಾಕ್ಕೆ ಬಂದಂಥ ರೋಗಗಳಿಗಾದರೆ ನಮಗೆ ಆಂಟಿಬಯೋಟಿಕ್ಸ್ಗಳಿರ್ತವೆ, ಫಂಗಸ್ಗಳು ಬಂದರೆ ಆಂಟಿಫಂಗಲ್ ಅಂತ ಇರ್ತದೆ, ಪರೋಪಜೀವಿಗಳಿಗೆ ಬಂದರೆ ಜಂತುನಾಶಕಗಳು ಅಂತ ಇರ್ತವೆ, ಆದರೆ ವೈರಸ್ಗಳಿಗೆ ಯಾವುದೇ ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇರಲ್ಲ. ಮುಖ್ಯವಾಗಿ ಇಲ್ಲಿ ಕಾಲುಬಾಯಿ ಜ್ವರ ರೋಗವನ್ನು ಕಾಡುವಂತಹ ಈ ವೈರಸ್ನ ಹೆಸರು ನಾವು ಆಪ್ತೋ ವೈರಸ್ ಅಂತ ಕರಿತೀವಿ ಸರ್. ಆಪ್ತೋ ವೈರಸ್ ಅನ್ನೋದು ಪಿಕೋರ್ನೋ ವಿರಿಡೆ ಅನ್ನೋ ಒಂದು ಸಂಸಾರಕ್ಕೆ, ಒಂದು ಫ್ಯಾಮಿಲಿಗೆ ಸೇರಿದಂತಹ ವೈರಸ್ ಇದು. ಈ ವೈರಸ್ಸು ವಿಶೇಷತೆ ಏನು ಅಂತಂದರೆ ಅತ್ಯಂತ ಕಠಿಣವಾದಂತಹ ವೈರಸ್ ಇದು, ಯಾವುದೇ ಕೆಮಿಕಲ್ಗಳಿಗೆ ಬಗ್ಗಲ್ಲ ಇದು. ಅದರ ಜೊತೆಯಲ್ಲಿ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಂದ್ರೆ ಈ ವೈರಸ್ಸು 7 ವಿಧಗಳಾಗಿ ನಾವು ನೋಡ್ತೀವಿ ಸರ್. ಇಲ್ಲಿ ಸಬ್ವಿಧಗಳಲ್ಲಿ ಯಾವ್ಯಾವು ಅಂತಂದರೆ ಇಡೀ ಪ್ರಪಂಚದಾದ್ಯಂತ 7 ಸಬ್ವಿಧಗಳಿವೆ. ಒಂದು ಎ ಅಂತ ಕರಿತೀವಿ, ಒಂದು ಓ ಅಂತ ಕರಿತೀವಿ, ಇನ್ನೊಂದು ಸಿ ಅಂತ ಕರಿತೀವಿ, ಇನ್ನೊಂದು ACA1 ಅಂತ ಕರಿತೀವಿ, ಆಮೇಲೆ SAT ಅಂದರೆ ಸೌತ್ ಆಫ್ರಿಕನ್ ಟೆರಿಟರಿ 1, SAT 2, SAT 3 ಅಂತ 7 ಸಬ್ವಿಧಗಳಾಗಿ ನಾವು ನೋಡ್ತೀವಿ ಸರ್. ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ ಯಾವುದೇ ಲಸಿಕೆಯನ್ನು ಉತ್ಪತ್ತಿ ಮಾಡಿದ್ರೆ ಅದು ಆ ಉಪವಿಧಕ್ಕೆ ನಿರ್ದಿಷ್ಟವಾಗಿರ್ತದೆ, ಅಂದರೆ ಕ್ರಾಸ್ ಪ್ರೊಟೆಕ್ಷನ್ ಬರಲ್ಲ. ಇಲ್ಲಿ ಈಗ ಸಬ್ವಿಧ ಹೇಗೆ ಮಾಡಿದ್ರೆ ಅದು ಓಗೆ ಪ್ರೊಟೆಕ್ಷನ್ ಬರಲ್ಲ. ಆಮೇಲೆ ಜೊತೆಗೆ ಈ ವೈರಸ್ನ ಇನ್ನೊಂದು ವಿಶೇಷತೆ ಏನು ಅಂತಂದರೆ ತನಗೆ ತಾನೇ ರೂಪ ಬದಲಾಯಿಸ್ಕೊಬಿಡುವಂಥದ್ದು. ಮ್ಯುಟೇಷನ್ ಅಂತ ನಾವು ಕರಿತೀವಿ. ಮ್ಯುಟೇಷನ್ ಆಗು ವೇರಿಯಂಟ್ ಆಗಿ ಬಂದ್ಬಿಡೋದು. ಹಂಗಾಗಿನೇ ಇವತ್ತು ಕೂಡ ಇಷ್ಟೆಲ್ಲ ಲಸಿಕಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ರೂ ಕೂಡ ಅದು ತನ್ನ ಬಣ್ಣವನ್ನು ಬದಲಾಯಿಸಿ ಮತ್ತೆ ಮತ್ತೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಸರ್. ಅಂದರೆ ಬಹಳ ಜನ ರೈತರು ಕೇಳುವಂಥ ಪ್ರಶ್ನೆಗೆ ತಾವು ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದೀರಿ. ಈಗ ನಾವು ಲಸಿಕೆ ಹಾಕಿಸ್ತಾನೇ ಇರ್ತೀವಿ, ಆದರೂ ಮತ್ತೆ ಮತ್ತೆ ಮತ್ತೆ ಯಾಕೆ ಲಸಿಕೆ ಹಾಕಿಸ್ಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಬಹಳ ಪ್ರಸ್ತುತ ಅನಿಸುತ್ತೆ. ಅದಕ್ಕೆ ತಾವು ಸಕಾರಣವನ್ನು ನೀಡಿದ್ದೀರಿ. ವೈರಾಣು ತನ್ನ ರೂಪವನ್ನು ಬದಲಿಸ್ಕೊಳ್ಳೋದ್ರಿಂದ ಪ್ರತಿ ಬಾರಿ ಲಸಿಕೆ ಹಾಕಿಸೋದು ತುಂಬ ಅನಿವಾರ್ಯ ಅನ್ನುವಂಥದ್ದು. ಪ್ರಧಾನವಾಗಿ ಕಾಲುಬಾಯಿ ಜ್ವರ ಯಾವ ಯಾವ ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಅಂತೀರಿ ಡಾಕ್ಟ್ರೆ? ಖಂಡಿತ ಸರ್, ತಾವು ನಿಜವಾಗ್ಲೂ ಒಂದು ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ಇಲ್ಲೇನೆಂದರೆ ಕಾಲುಬಾಯಿ ರೋಗ ಎಲ್ಲ ಪ್ರಾಣಿಗಳಿಗೂ ಬರಲ್ಲ. ಇಲ್ಲಿ ಮುಖ್ಯವಾಗಿ ಯಾವ ಪ್ರಾಣಿ ಗೊರಸುಗಳನ್ನು ಹೊಂದಿರ್ತದೆ ಅಂದರೆ ನಾವು ಕ್ಲೋವನ್ ಊಪ್ಡ್ ಪ್ರಾಣಿಗಳು ಅಂತ ನಾವು ಕರಿತೀವಿ. ಗೊರಸುಗಳನ್ನು ಇರುವಂಥ ಪ್ರಾಣಿಗಳಲ್ಲಿ ಈ ರೋಗ ಬರುವಂಥದ್ದು. ಅದು ಕಾಡು ಪ್ರಾಣಿ ಯಾರೋ ಆಗಿರ್ಬೋದು, ಸಾಕು ಪ್ರಾಣಿ ಯಾರೋ ಆಗಿರ್ಬೋದು. ನಾವು ಸಾಕು ಪ್ರಾಣಿಗಳನ್ನು ತಗೊಂಡ್ರೆ ದನಗಳು ಮುಖ್ಯವಾಗಿ, ಎಮ್ಮೆಗಳು, ಕುರಿಗಳು, ಆಡುಗಳು, ಹಂದಿಗಳು ಮತ್ತು ಒಂಟೆಗಳಲ್ಲಿ ಬರುವಂಥದ್ದು. ಕಾಡು ಪ್ರಾಣಿಗಳಲ್ಲಿ ನೀವು ತಗೊಂಡ್ರೆ ಅಲ್ಲಿ ಗೊರಸಲಿರುವಂಥದ್ದು ಜಿಂಕೆಗಳು, ಜಿರಾಫೆಗಳು, ಕಾಡೆಮ್ಮೆಗಳು, ಆನೆ, ಇವೆಲ್ಲದಕ್ಕೂ ಕೂಡ ಬಂದು ಕಾಡಿಸುತ್ತೆ. ನೋಡಿ, ಸಾಕು ಪ್ರಾಣಿಗಳಲ್ಲದೇ ಕಾಡು ಪ್ರಾಣಿಗಳಿಗೂ ಕೂಡ ಇದೊಂದು ಥ್ರೆಟ್ ಆಗಿ ಪರಿಣಮಿಸಿದೆ. ಕುದುರೆಗಳಿಗೆ ಬರಲ್ಲ, ಕುದುರೆಗಳಿಗೂ ಬರುತ್ತೆ. ಆದರೆ ಏನಂದರೆ ರೆಸಿಸ್ಟೆನ್ಸ್ ಇದೆ ಸರ್, ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಈ ರೋಗಕ್ಕೆ ನಿರೋಧತೆಯನ್ನು ಕೊಡುತ್ತದೆ. ಹಾಗಾಗಿ ನಾವು ಕುದುರೆಗಳಲ್ಲಿ ಕಾಣೋದಿಲ್ಲ ಸರ್. ಒಂದು ಮತ್ತು ಎಲ್ಲ ಪ್ರಾಣಿಗಳಲ್ಲೂ ನಾನು ಏನು ಹೇಳಿದೆ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಒಂದೇ ಥರವಾದಂತಹ ತೀವ್ರತೆಯನ್ನು ಇದು ಉಂಟು ಮಾಡಲ್ಲ ಸರ್. ಮುಖ್ಯವಾಗಿ ಅತಿಯಾದ ತೀವ್ರತೆ ಉಂಟು ಮಾಡೋದು ದನಗಳು ಮತ್ತು ಎಮ್ಮೆಗಳಲ್ಲಿ. ಇಲ್ಲಿ ಆಡು ಮತ್ತು ಕುರಿಗಳಲ್ಲಿ ಏನಾಗುತ್ತೆ ಅಂತಂದರೆ ಕಾಣಿಸುತ್ತೆ, ಅಷ್ಟು ಅತಿಯಾಗಿ ಕಾಣಿಸಲ್ಲ. ಇವು ನಮಗೂ ಮುಖ್ಯವಾಗುತ್ತೆ, ಯಾಕೆಂದರೆ ಅದು ಕ್ಯಾರಿಯರ್ ಆಗಿ ಕನ್ವರ್ಟ್ ಆಗ್ತವೆ. ಅಂದರೆ ಚೀಲದ ರೀತಿಯಲ್ಲಿ ಕೆಲಸ ಮಾಡ್ತವೆ. ಅವು ಓಡಾಡಬೇಕಾದ್ರೆ ಎಲ್ಲೆಲ್ಲಿ ಓಡಾಡ್ತವೆ ಅಲ್ಲೆಲ್ಲ ರೋಗವನ್ನು ಹರಡಲಿಕ್ಕೆ ಅನುವು ಮಾಡಿಕೊಟ್ಬಿಡ್ತವೆ. ಆ ಒಂದು ಕಾರಣದಿಂದಾಗಿ ಈ ಎರಡೂ ಏನು ಸ್ಪೀಸೀಸ್ ಇದೆ ಅಂದರೆ ಆಡು ಮತ್ತು ಕುರಿ ಇಲ್ಲಿ ಬಹುಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸರ್. ಒಂದು ಅದ್ರ ಜೊತೆಯಲ್ಲಿ ನಾನು ಆಗಲೇ ಹೇಳಿದೆ, ಹೈಲಿ ಸಸೆಪ್ಟಬಲ್ ಇರುವಂಥದ್ದು ದನಗಳು ಮತ್ತು ಎಮ್ಮೆಗಳು. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಇದರಲ್ಲೂ ಕೂಡ ನಮ್ಮ ದೇಶೀಯ ತಳಿಗಳಲ್ಲಿ ಇದರ ತೀವ್ರತೆ ಕಮ್ಮಿ ಸರ್. ದೇಶೀಯ ತಳಿಗಳು ಸ್ವಾಭಾವಿಕವಾಗಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೊಂದಿರ್ತವೆ. ಈ ಕಾರಣದಿಂದಾಗಿ ನಾವು ಏನಾಗುತ್ತೆ ಅಂದರೆ ದೇಶೀಯ ಬ್ಲಡ್ಡನ್ನು ಹೆಚ್ಚು ಮಾಡಿ ರೋಗವನ್ನು ತಡೆಗಟ್ಟಲಿಕ್ಕೆ ಒಂದು ಅನುವು ಮಾಡಿಕೊಡ್ತದೆ ಅನ್ನೋದು ಒಂದು ವಿಚಾರ ಸರ್. ಚಾಮರಾಜ್ ಅವರೇ, ರೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಾವು ವಿಶೇಷವಾಗಿ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿದ್ದೀರಿ. ಹೌದು ಸರ್. ಹಾಗಾಗಿ ಈ ರೋಗ ಯಾವ ರೀತಿ ಪ್ರಾಣಿಗಳಲ್ಲಿ ಹರಡುತ್ತೆ ಅದನ್ನು ತಾವು ವಿವರವಾಗಿ ತಿಳಿಸ್ಬೇಕು. ಖಂಡಿತ ಸರ್, ಇದು ರೈತರ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಸರ್. ಈಗ ಏನಂತಂದರೆ ನಾನು ಆಗಲೇ ಹೇಳ್ದಿ, ಇದು ಬಹಳ ತೀವ್ರವಾದಂಥ ಒಂದು ಅಂಟು ರೋಗ ಅಂತ. ಮುಖ್ಯವಾಗಿ ಇದು ಏನಂತಂದರೆ ನೇರ ಸಂಪರ್ಕದಿಂದ ಬರುತ್ತೆ. ಈಗ ರೋಗಗ್ರಸ್ತ ಪ್ರಾಣಿಯಲ್ಲಿದ್ದರೆ ಆ ರೋಗಗ್ರಸ್ತ ಪ್ರಾಣಿ ಇನ್ನೊಂದು ಪ್ರಾಣಿಯ ಮುಖಾಂತರ ಹೋದರೆ ತಕ್ಷಣವೇ ಆ ಪ್ರಾಣಿಗೆ ಬರುವಂತಹ ಅವಕಾಶ ಜಾಸ್ತಿ ಇರ್ತದೆ, ಒಂದನೇದು. ಎರಡನೇದು ಗಾಳಿಯ ಮುಖಾಂತರ ಬರುತ್ತೆ ಸರ್. ನಾವು ಏರೋಜಾಲ್ ರೂಟ್ ಅಂತ ನಾವು ಕರಿತೀವಿ. ಅದು ಕೆಮ್ಮದಾಗ ಅಕಸ್ಮಾತ್ ಅದು ಹೋದಾಗ ಆ ಏರ್ಗಳ ಮುಖಾಂತರ ಅದು ಯಾವ ಕಡೆ ಗಾಳಿ ಬೀಸ್ತದೆ ಆ ಕಡೆ ಎತ್ಕೊಂಡು ಹೋಗುವಂಥ ಚಾನ್ಸು ಹೆಚ್ಚಿರ್ತದೆ ಸರ್. ಮೂರನೇದು ಯಾಂತ್ರಿಕವಾಗಿ. ಯಾಂತ್ರಿಕವಾಗಿ ಅಂತಂದರೆ ಏನು ಅಂತಂದರೆ ಈಗ ದೊಡ್ಡ ದೊಡ್ಡ ಫಾರಂಗಳಿವೆ, ಅಲ್ಲಿ ಕೆಲಸದವ್ರನ್ನ ಬಿಟ್ಟಿರ್ತಾರೆ. ಅವರು ಯಾವುದೋ ಒಂದು ಬಂದಿದ್ದಂಥ ಪ್ರಾಣಿಯ ಮುಟ್ಟಿ ತಮ್ಮ ಬಟ್ಟೆಗಳ ಮುಖಾಂತರ ಬರೋ ಚಾನ್ಸ್ ಇದೆ, ಅವರ ಕೈಗಳ ಮುಖಾಂತರ ಬರೋ ಚಾನ್ಸ್ ಇದೆ, ಅವರ ಶೂಗಳ ಮುಖಾಂತರ ಬರೋ ಚಾನ್ಸ್ ಇದೆ. ಹಂಗಾಗಿ ಇಲ್ಲೂ ಅಷ್ಟೇ, ಇದು ಜಾನುವಾರು ಮಾಲೀಕರು ಕೂಡ ತಮ್ಮ ಪ್ರಾಣಿಗಳನ್ನ ನೋಡಿ ಇನ್ನೊಂದು ಪ್ಲೇಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಬರೋ ಚಾನ್ಸ್ ಇರುವಂಥದ್ದು. ಎಲ್ಲ ರೀತಿಯಲ್ಲಿ ಇದು ರೋಗ ಹರಡುವಂಥ ಅವಕಾಶ ಇದೆ ಸರ್. ಹಾಗಾಗಿ ನಾವು ಇದನ್ನು ಮಾರ್ಬಿಡಿಟಿ ಮಾರ್ಟಾಲಿಟಿ ಅಂತ ನಾವು ಕರಿತೀವಿ. ಮಾರ್ಬಿಡಿಟಿ ಅಂದರೆ ಏನು ಅಂತಂದರೆ ಈಗ ಬಂದಂಥ ಅನಿಮಲ್ಗಳಲ್ಲಿ ಅಂದರೆ ಬಂದಂಥ ಜಾನುವಾರುಗಳಲ್ಲಿ ಎಷ್ಟು ಮಟ್ಟಕ್ಕೆ ಹರಡುತ್ತೆ ಅಂತಂದರೆ ನಾವು 90% ಅಂತ ಕರಿತೀವಿ ಸರ್. ಅಂದರೆ ಎಲ್ಲ ಪ್ರಾಣಿಗಳಿಗೂ ಬಂದ್ಬಿಡ್ತದೆ ಅದು. ಅದರಲ್ಲಿ ಮಾರ್ಟಾಲಿಟಿ ತಗೊಂಡ್ರೆ ಅಂದರೆ ಬಂದಂಥ ಅನಿಮಲ್ಗಳಲ್ಲಿ ಎಷ್ಟು ಸಾಯ್ತವೆ, ಮಾರ್ಟಾಲಿಟಿ ಅಂದರೆ ಎಷ್ಟು ಸಾಯ್ತವೆ ಅಂತಂದರೆ ಇಲ್ಲಿ ದೊಡ್ಡ ಪ್ರಾಣಿಗಳಲ್ಲಿ 1-5% ಇರ್ತವೆ ಸರ್. ಆದರೆ ಚಿಕ್ಕ ಪ್ರಾಣಿಗಳಿಗೆ ಅಂದರೆ ಚಿಕ್ಕ ಕರುಗಳಿಗೆ ಮತ್ತು ಕುರಿಯ ಮರಿಗಳಿಗೆ ಆಡಿನ ಮರಿಗಳಿಗೆ ಇದು ಗಂಡಾಂತರಕಾರಿ. ಎಷ್ಟು ಮಟ್ಟಕ್ಕೆ ಅಂದರೆ 20%ಯಿಂದ ಜಾಸ್ತಿ ಆಗುತ್ತೆ ಸರ್. ಯಾಕಲ್ಲಾಗುತ್ತೆ ಅಂದರೆ ಡೈರೆಕ್ಟಾಗಿ ನಮ್ಮ ಅದರ ಪ್ರಾಣಿಗಳ ಹೃದಯ ಇನ್ವಾಲ್ವ್ ಆಗುತ್ತೆ. ಹೃದಯ ಇನ್ವಾಲ್ವ್ ಆಗಿರೋದ್ರಿಂದ ಹೆಚ್ಚು ನಾವು ಸಾವನ್ನು ನೋಡ್ತೀವಿ ಸರ್ ಅದರಲ್ಲಿ. ಡಾಕ್ಟರ್ ಚಾಮರಾಜ್ ಅವರೇ, ಈಗ ವೈರಾಣು ಒಂದು ಜಾನುವಾರಿನ ದೇಹವನ್ನು ಪ್ರವೇಶ ಮಾಡಿತು, ಅಲ್ಲಿ ಹೇಗೆ ಅದು ರೋಗವನ್ನು ಉಂಟು ಮಾಡುತ್ತೆ? ಹಾಂ ಖಂಡಿತ ಸರ್. ಈಗ ನಾನು ಹೇಳಿದೆ ಆಗಲೇ, ಏನಂತ ಈಗ ಎಲ್ಲ ರೂಟ್ಗಳಿಂದ ಈಗ ಎಲ್ಲ ಮಾದರಿಗಳಿಂದ ಅದು ಒಂದು ಪ್ರಾಣಿಯ ದೇಹವನ್ನು ಒಕ್ಕುತ್ತೆ. ಅಲ್ಲಿ ಹೋದ ತಕ್ಷಣವೇ ಅದು ತನ್ನ ಸ್ಥಳವನ್ನು ಗುರುತು ಮಾಡ್ಕೋತದೆ ಫಸ್ಟು. ಆ ಸ್ಥಳ ಯಾವುದು ಅಂದರೆ ಗಂಟಲು, ಆ ಪ್ರಾಣಿಯ ಗಂಟಲು. ಆ ಪ್ರಾಣಿಯ ಗಂಟಲಿನಲ್ಲಿ ಫಸ್ಟ್ ಏನಾಗುತ್ತೆ, ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋತದೆ. ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ ಸರ್. ಒಂದಿದ್ದಂಥ ವೈರಸ್ಸು ಎರಡಾಗುತ್ತೆ, ಎರಡಿದ್ದದ್ದು ನಾಲ್ಕಾಗುತ್ತೆ, ನಾಲ್ಕಿದ್ದದ್ದು ಎಂಟಾಗುತ್ತೆ, ಎಂಟಿದ್ದದ್ದು 16 ಆಗುತ್ತೆ. ಈಗ ಎಕ್ಸ್ಪೊನೆನ್ಸಿಯಲ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಕರಿತೀವಿ. ಅದಾದಮೇಲೆ ಅಲ್ಲೆಲ್ಲ ಮಲ್ಟಿಪ್ಲಿಕೇಶನ್ ಆದಮೇಲೆ ಅದು ಕೆಳಗಡೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಏನು ಉಸಿರಾಟ ಅಂಗಗಳಿಗೆ ಹೋಗುತ್ತೆ. ಮೊದಲು ಶ್ವಾಸಕೋಶಕ್ಕೆ ಹೋಗುತ್ತೆ, ಅಲ್ಲಿರೋ ಎಲ್ಲ ಅಲುವಲಯಗಳಲ್ಲೆಲ್ಲ ಹರಡುತ್ತೆ, ಹರಡಿ ಅಲ್ಲಿ ತನ್ನ ನಂಬರ್ನ ಹೆಚ್ಚು ಮಾಡಿಕೊಂಡು ನೆಕ್ಸ್ಟ್ ಅದು ಬರೋದು ರಕ್ತಕ್ಕೆ ಬರುತ್ತೆ ಸರ್. ಅದನ್ನು ನಾವು ವೈರೀಮಿಯಾ ಅಂತ ಕರಿತೀವಿ. ಈಮಿಯಾ ಅಂದರೆ ಬ್ಲಡ್, ವೈರಸ್ ಅಂದರೆ ವೈರಸ್ ಇರೋದು, ಅಂದರೆ ಬ್ಲಡ್ಡಿನಲ್ಲಿ ವೈರಸ್ ಬರೋವಂಥದ್ದು ಆಗುತ್ತೆ ಸರ್. ಆಗ ಬ್ಲಡ್ಡಲ್ಲಿ ಬಂದಂಥ ಸಂದರ್ಭದಲ್ಲಿ ಆಗ ಎಲ್ಲ ಅಂಗಾಂಗಗಳಿಗೆ ಅದು ಹರಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ ಈ ವೈರಸ್ಸು ಎಲ್ಲ ಅಂಗಗಳು ಅಂದರೆ ಎಲ್ಲ ಅಂಗಗಳು ಹೋದ್ರೂ ಕೂಡ ಮುಖ್ಯವಾಗಿ ಚರ್ಮ ಮತ್ತು ಅನ್ನನಾಳದ ಅಂಗಗಳು ಅಲ್ಲಿನ ಹೊರಪದರಕ್ಕೆ ಇದು ಹೆಚ್ಚು ಹೆಚ್ಚು ಇಷ್ಟಪಡುತ್ತೆ. ಅದನ್ನೇ ನಾವು ಎಪಿಥೀಲಿಯೋಟ್ರೋಪಿಕ್ ಅಂತ ಕರಿತೀವಿ. ಎಪಿಥೀಲಿಯಂ ಟ್ರೋಪಿಕ್ ಅಂದರೆ ಅದಕ್ಕೆ ಇಷ್ಟಪಡೋದು ಅಂತಂತ. ಆ ಎಪಿಥೀಲಿಯೋಟ್ರೋಪಿಕ್ ಹೋಗಿ ಅಲ್ಲಿ ಏನು ಮಾಡ್ತದೆ ಅಂದರೆ ಹುಣ್ಣುಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಫಸ್ಟು ಚಿಕ್ಕ ಚಿಕ್ಕ ಹುಣ್ಣುಗಳು ಮಾಡ್ತದೆ, ಅದಾದಮೇಲೆ ಅದನ್ನು ಒಡ್ಕೊಂಡು ದೊಡ್ಡ ದೊಡ್ಡ ಹುಣ್ಣುಗಳಾಗಿ ಬರ್ತದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಬಾಯಿಯಲ್ಲಿ, ಬಾಯಿಯ ಒಳಗಡೆ ಎಲ್ಲ ಹುಣ್ಣುಗಳು ಮಾಡುತ್ತೆ. ನಾಲ್ಗೆಯ ತುದಿ ಭಾಗದಲ್ಲಿ ಸುಮಾರು 1/3 ಇರುವಂಥ ಎಲ್ಲ ನಾಲ್ಗೆಯ ತುದಿ ಭಾಗದಲ್ಲಿ ದೊಡ್ಡ ದೊಡ್ಡ ಗಾಯಗಳನ್ನ ಮಾಡುತ್ತೆ. ಒಸಡುಗಳಲ್ಲಿ ದೊಡ್ಡ ದೊಡ್ಡ ಗಾಯಗಳನ್ನ ಮಾಡುತ್ತೆ. ಮೂಗಿನ ಒಳ್ಳೆಗಳಲ್ಲಿ ದೊಡ್ಡ ದೊಡ್ಡ ಗಾಯ ಮಾಡುತ್ತೆ. ಅದ್ರ ಜೊತೆಗೆ ಕಾಲು, ಕಾಲಿನಲ್ಲಿರುವಂಥ ಆ ಗೊರಸಲು ಇದೆಯಲ್ಲ, ಗೊರಸಲು ಮಧ್ಯದಲ್ಲಿ ಎಲ್ಲ ವೆಸಿಕಲ್ನ ಮಾಡಿ ಅಲ್ಲಿ ಗಾಯಗಳನ್ನ ಮಾಡುತ್ತೆ. ಮತ್ತು ಆ ಗೊರಸು ಮತ್ತು ಆ ಮೂಳೆ ಇದೆಯಲ್ಲ ಅದ್ರ ಮಧ್ಯೆ ಇರುವಂಥ ಒಂದು ಕರನರಿ ಬ್ಯಾಂಡ್ ಅಂತ ಕರಿತೀವಿ ನಾವು, ಅಲ್ಲಿ ಗಾಯಗಳನ್ನ ಮಾಡಿ ಅದು ಬುಟ್ಟೋಗೋ ಥರ ಮಾಡಿಬಿಡ್ತದೆ. ಸೀಳನ್ನು ನಾವು ನೋಡ್ತೇವೆ, ಅತಿಯಾದಂಥ ನೋವು ಇರ್ತದೆ ಅದಕ್ಕೆ. ಅದರ ಜೊತೆ ಜೊತೆಲಿ ಇನ್ನು ಕೆಚ್ಚಲು, ಕೆಚ್ಚಲು ಸುತ್ತ ಹೋಗಿ ಅಲ್ಲಿ ಗಾಯ ಮಾಡುತ್ತೆ. ಕೆಚ್ಚಲಿನ ಒಳಗಡೆ ಏನಾದರೂ ತೂತು ಒಳಗಡೆ ಇನ್ಫೆಕ್ಷನ್ ಹೋದರೆ ಅಲ್ಲಿ ಕೆಚ್ಚಲು ಭಾವವನ್ನು ಕಾಸ್ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದಾಗಲಿ ಇದು ಈ ವೈರಸ್ಸು ಎಪಿಥೀಲಿಯಂನ ತುಂಬ ಇರೋದ್ರಿಂದ ನಾವು ಅದಕ್ಕೆ ಮುಖ್ಯವಾಗಿ ಕಾಲು ಮತ್ತು ಬಾಯಲ್ಲಿ ಹೆಚ್ಚು ಹುಣ್ಣು ಹೆಚ್ಚು ರೋಗವನ್ನು ಬಾರಿಸಿರೋದ್ರಿಂದ ಇದಕ್ಕೆ ಕಾಲು ಬಾಯಿ ಜ್ವರ ಅನ್ನೋ ಒಂದು ಹೆಸರು ಕೂಡ ಇದಕ್ಕೆ ಬಂದಿದೆ ಸರ್. ಈಗಾಗಲೇ ತಾವು ವಿವರಿಸ್ಬಿಟ್ಟಿದ್ದೀರಾ, ಆದರೂ ಕೂಡ ಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಲಕ್ಷಣಗಳನ್ನು ಹೇಳಿ. ಹಾಂ, ಖಂಡಿತ ಸರ್, ಇದು ಬಹಳ ಮುಖ್ಯ. ಈಗ ನಮ್ಮ ರೈತರು ಅರ್ಥ ಮಾಡ್ಕೋಬೇಕು ಆ ರೋಗ ಅಂದರೆ ಲಕ್ಷಣಗಳೇ ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂದರೆ ಈ ಕಾಲುಬಾಯಿ ಜ್ವರ ಬಂದ ತಕ್ಷಣ ಮೊದಲನೆಯ ಲಕ್ಷಣ ನಾವು ಅತಿಯಾದಂಥ ಜ್ವರ ಸರ್. ಅತಿಯಾದ ಜ್ವರ ಎಷ್ಟು ಮಟ್ಟಿಗೆ ಅಂದರೆ 105 ರಿಂದ 106 ಡಿಗ್ರಿ ಫ್ಯಾರನ್ಹೀಟ್ ಇರ್ತದೆ ಸರ್. ಈಗ ಒಂದು ಹಸುವಿನ ನಾರ್ಮಲ್ ಟೆಂಪರೇಚರ್ ಏನಿದ್ರೆ 100 ಡಿಗ್ರಿ ಫ್ಯಾರನ್ಹೀಟ್, ಇಲ್ಲಿ ಏನಾಗುತ್ತೆ 106 ಡಿಗ್ರಿ ಫ್ಯಾರನ್ಹೀಟ್ಗೆ ಹೋಗುತ್ತೆ. ಇದು ಮೊದಲನೇ ಸಿಂಪ್ಟಮ್. ಎರಡನೇದು ನಾನು ಆಗಲೇ ಹೇಳಿದೆ, ವೈರಸ್ಸು ಎಲ್ಲ ಅಂಗಾಂಗಗಳಿಗೆ ಹೋಗಿರೋದ್ರಿಂದ ಮುಖ್ಯವಾಗಿ ಬಾಯಿಯಲ್ಲಿ ಎಲ್ಲ ಕಡೆ ಹುಣ್ಣುಗಳನ್ನು ನಾವು ನೋಡ್ತೀವಿ. ದೊಡ್ಡ ದೊಡ್ಡದಾಗ ಹುಣ್ಣುಗಳನ್ನ ನೋಡ್ತೀವಿ, ಅಗಲವಾದ ಹುಣ್ಣುಗಳು. ಅಲ್ಲಿ ಏನಾಗುತ್ತೆ, ಅದು ಒಡೆದೋಗಿ ರಕ್ತಸ್ರಾವ ಆಗೋದನ್ನು ನಾವು ನೋಡ್ತೀವಿ. ಜೊತೆಗೆ ಮೂರನೇ ಚಿಹ್ನೆ ಏನು ಅಂತಂದರೆ ಅದು ಸೌಂಡ್ ಮಾಡುತ್ತೆ, ಸ್ಮ್ಯಾಕಿಂಗ್ ಸೌಂಡ್ ಅಂತ ನಾವು ಕರಿತೀವಿ. ಲೊಚ್ಚ ಲೊಚ್ಚ ಲೊಚ್ಚ ಅಂತ ಇದು ಕೇಳಿಸ್ತದೆ ಸರ್. ಅಲ್ಲಿ ದೂರದಲ್ಲಿ ಹೋಗ್ತಿದ್ರೆ ನೀವು ದಾರಿಯಲ್ಲಿ ಹೋಗ್ತಿದ್ರೆ ಅದು ಪಾಪ ಬಾಯಿ ಬಿಡೋದು, ಬಾಯಿ ತೆಗೆದು ಆ ನೋವಿನಿಂದ ಇದು ಟಿಪಿಕಲ್ ಆಗಿ ಕೇಳಿಸುತ್ತೆ ಸರ್. ಅದ್ರ ಜೊತೆಗೆ ಸಲೈವ ಅಲ್ಲಿರುವಂಥ ಜೊಲ್ಲು ರಸ ನೊರೆ ನೊರೆ ನೊರೆಯಾಗಿ ಬಿದ್ದಿರೋದನ್ನು ನಾವು ನೋಡ್ತೇವೆ. ಇದು ಮೂರನೇ ಸಿಂಪ್ಟಮ್ಸ್. ನಾಲ್ಕನೇದು ಏನು ಅಂತಂದರೆ ಹಾಲೇನು ಕೊಡುವಂಥ ರಾಸುಗಳೇನಿದೆ, ಸಡನ್ನಾಗಿ ಹಾಲು ಕಮ್ಮಿ ಆಗುವಂಥದ್ದು. 10 ಲೀಟ್ರ್ ಹಾಲು ಕೊಡ್ತದೆ ಅಂದರೆ 2 ಲೀಟ್ರ್ 3 ಲೀಟ್ರ್ ಬರೋದನ್ನು ನಾವು ನೋಡ್ತೇವೆ. ಅತಿಯಾಗಿ ತಕ್ಷಣವೇ ಕಮ್ಮಿ ಆಗೋಗುತ್ತೆ. ನಾಲ್ಕನೇದು ಏನಂತಂದರೆ ಬಾಯಿಗಳಲ್ಲೆಲ್ಲ ಉಣ್ಣಿರೋದ್ರಿಂದ ಅದು ಏನು ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ಸುಮ್ಮನೆ ನಿಂತ್ಕೊಬಿಡ್ತದೆ. ಸುಮ್ಮನೆ ಯಾವಾಗ ಆಹಾರವನ್ನು ತಿನ್ನಲ್ವ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸುಸ್ತಾಗುತ್ತೆ, ಒಂಥರ ತಾರಾಡೋ ಥರ ಆಗುತ್ತೆ. ಐದನೇ ಸಿಂಪ್ಟಮ್ ಏನಂದರೆ ಕಾಲುಗಳು, ಕಾಲುಗಳಲ್ಲಿ ಹೆಚ್ಚು ಹೆಚ್ಚು ಹುಣ್ಣುಗಳಾಗುವಂಥದ್ದು. ನಾನು ಆಗಲೇ ಹೇಳಿದ್ನಲ್ಲ, ಸೀಲ್ ಬಿಡುವಂಥದ್ದು, ಅಲ್ಲಿ ಊತ ಬರುವಂಥದ್ದು. ಪಾಪ ಅದ್ರ ಕೈಲಿ ನಿಲ್ಲಿಕ್ಕೆ ಆಗಲ್ಲ, ತುಂಬ ಅತಿಯಾದಂಥ ನೋವಿರ್ತದೆ, ಮತ್ತು ಅದು ಬಿದ್ದೋಗುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಕೆಚ್ಚಲ ಕಡೆ ಬಂದರೆ ನಾನು ಆಗಲೇ ಹೇಳಿದೆ, ಕೆಚ್ಚಲಲ್ಲೆಲ್ಲ ಗಾಯ ಆಗುವಂಥದ್ದು. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ, ಓ ಏನೋ ಬಂದುಬಿಟ್ಟಿದೆ ನಮ್ಮ ಕೆಚ್ಚಲಿಗೆ, ಏನೋ ಆಗಿದೆ ಅಂತಂತ. ಹಾಗಾಗಿ ಕೆಚ್ಚಲುಗಳಲ್ಲಿ ನಾವು ಗಾಯಗಳಾಗೋದನ್ನು ನೋಡ್ತೇವೆ. ಜೊತೆಗೆ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದ್ದರೆ, ಅಂದರೆ 7, 8, 9 ತಿಂಗಳು ಪ್ರಸೂತಿ ಇರೋವಂಥ ಹಸುಗಳಲ್ಲಿ ಇದು ಗರ್ಭಪಾತವನ್ನು ಮಾಡುತ್ತೆ. ಇವೆಲ್ಲವೂ ಕೂಡ ಚಿಹ್ನೆಗಳು. ಮುಖ್ಯವಾಗಿ ಸ್ಮ್ಯಾಕಿಂಗ್ ಸೌಂಡ್ ಅನ್ನೋದೇ ಬಹಳ ಮುಖ್ಯವಾಗಿ ಎದ್ದು ಕಾಣುತ್ತೆ ಸರ್. ಅದರಲ್ಲಿ ಬಹಳ ಪ್ರಧಾನವಾದಂತಹ ಘಟ್ಟ ಏನಪ್ಪ ಅಂದರೆ ಚಿಕಿತ್ಸೆ. ಮೊದಲಿಗೆ ಲಸಿಕೆ, ಹಾಗೂ ಕೂಡ ಬಂತು ಅಂದರೆ ಚಿಕಿತ್ಸೆ. ಲಸಿಕೆ ಬಗ್ಗೆ ಮೊದಲು ಹೇಳ್ಬಿಡಿ. ಹಾಂ, ಖಂಡಿತ ಸರ್. ಈಗೇನಂತಂದರೆ ಲಸಿಕೆನೇ ಇದಕ್ಕೆ ರಾಮಬಾಣ ಸರ್. ಕಾಲುಬಾಯಿ ಜ್ವರ ಅಂದರೆ ಏನು ಅಂತಂದರೆ, ರಾಸುಗಳಿಗೆ ಬಂದರೆ ನಾವು ಒಂದು ಪದ ಇದೆ, ಬದುಕಕ್ಕೂ ಬಿಡಲ್ಲ ಸಾಯಕ್ಕೂ ಬಿಡಲ್ಲ ಅಂತ. ಅಂಥ ಕೆಟ್ಟ ರೋಗ ಇದು, ಸಾಯಕ್ಕೆ ಬಿಡಲ್ಲ ಆದ್ರೂ ಅದನ್ನು ಆ ಥರ ಕಾಡಿಸುತ್ತೆ ಅಂತಂತ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಪ್ರಧಾನವಾಗಿ ಏನಂತಂದರೆ, ನಮಗೆ ಲಸಿಕೆಯೇ ರಾಮಬಾಣ. ಒಳ್ಳೆಯ ಲಸಿಕೆ ಇದೆ, ಕರೆಕ್ಟಾಗಿ 6 ತಿಂಗಳಿಗೊಮ್ಮೆ ಲಸಿಕೆಯನ್ನು ಹಾಕಿದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ಈ ರೋಗವನ್ನು ನಾವು ತಡೆಗಟ್ಟಬಹುದು ಸರ್, ತಡೆಗಟ್ಟಬಹುದು. ನಾನು ಆಗಲೇ ನಿಮಗೆ ಸಬ್ ವಿಧಗಳನ್ನ ನಾನು ಹೇಳಿದೆ, ಏನಂತ 7 ವಿಧಗಳಿವೆ ಅಂತ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ವ್ಯಾಕ್ಸಿನೇಷನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ 7 ವಿಧಗಳನ್ನ ಸಬ್ ವಿಧಗಳನ್ನ ನಾನು ಹೇಳಲೇಬೇಕು. ಒಂದು ಎ ಅಂತ, ಒಂದು ಒ ಅಂತ, ಒಂದು ಸಿ ಮತ್ತು ಎ ಸಿ ಎವನ್ನು, SAT 1, SAT 2, SAT 3 ಅಂತ ಸರ್. ಆದರೆ ನಮ್ಮ ಭಾರತದಲ್ಲಿ ಕಾಣಿಸ್ಕೊಳ್ಳೋದು 4 ಸಬ್ ವಿಧ ಸರ್, ಒಂದು ಒ, ಒಂದು ಎ, ಸಿ ಮತ್ತು ಎ ಸಿ ಎ 1. ಅದರಲ್ಲೂ ಕೂಡ ಇವತ್ತು ಭಾರತ ದೇಶದಲ್ಲಿ ಎಷ್ಟು ರೋಗೋದ್ರೇಕಗಳಾಗಿದೆ, ಅದರಲ್ಲಿ 80% ಈ ರೋಗೋದ್ರೇಕಗಳನ್ನು ಉಂಟು ಮಾಡಿರುವಂಥದ್ದು ಓ ಅನ್ನೋ ಟೈಪ್ ಸರ್, ಓ ಅನ್ನೋ ಟೈಪು. ಹಾಗಾಗಿ ನಾವು ವ್ಯಾಕ್ಸಿನ್ ಏನು ಇವನ್ನ, ನಾನು ಆಗಲೇ ಹೇಳಿದ್ದೆ, ಪ್ರತಿಯೊಂದು ಸಬ್ ಟೈಪ್ನ ನಿರ್ದಿಷ್ಟಕ್ಕಾಗಿ ಮಾತ್ರ ವ್ಯಾಕ್ಸಿನ್ ವರ್ಕ್ ಆಗುತ್ತೆ, ಕ್ರಾಸ್ ಪ್ರೊಟೆಕ್ಷನ್ ಇರಲ್ಲ. ಹಾಗಾಗಿ ಮೊದಲು ಏನು ಮಾಡ್ತಿದ್ರು, 2002 ಮುಂಚೆ ಅಥವಾ 1995 ಮುಂಚೆ ನಾವು ಕ್ವಾಡ್ರಿ ವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಕರಿತಿದ್ವು. ಅಂದರೆ 4 ಸಬ್ಬಿದನ್ನು ಇನ್ವಾಲ್ವ್ ಮಾಡ್ತಿದ್ದು, ಯಾವುದು ಓ, ಎ, ಸಿ ಮತ್ತು ಎ ಸಿ ಎವನ್ನು. ಆದರೆ ಅದೃಷ್ಟಕರ ಏನು ಅಂತಂದರೆ 1995 ಈಚೆಗೆ ಸಿ ಅನ್ನೋದು ಎಲ್ಲೂ ಕೂಡ ರೋಗೋದ್ರೇಕವನ್ನು ಉಂಟು ಮಾಡಿಲ್ಲ. ಹಂಗಾಗಿ ನಾವೇನು ಮಾಡಿದ್ವು, ಅದನ್ನು ತೆಗೆದು ಈಗ ಟ್ರೈವೇಲೆಂಟ್ ವ್ಯಾಕ್ಸಿನ್ ಅಂದರೆ 3 ಇನ್ವಾಲ್ವ್ ಆಗಿರೋಂಥ ವ್ಯಾಕ್ಸಿನ್ ಇವತ್ತು ಎಲ್ಲ ಕಡೆ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ಸರ್. ಅದನ್ನು 6 ತಿಂಗಳಿಗೊಮ್ಮೆ ಕೊಡ್ತಾ ಇದ್ವಿ. ಇಲ್ಲಿ ನಾನು ವ್ಯಾಕ್ಸಿನೇಷನು ತಡೆಗಟ್ಟುವ ವಿಚಾರ ಅಂತ ಬಂದರೆ ನಾನು 2 ಜವಾಬ್ದಾರಿಗಳನ್ನು ನಾನು ಮಾತಾಡಬೇಕಾಗತ್ತೆ ಸರ್. ಒಂದು ಇಲಾಖೆಯ ಜವಾಬ್ದಾರಿಗಳು, ಮತ್ತು ಇನ್ನೊಂದು ರೈತರ ಹೊಣೆಗಾರಿಕೆಗಳು ಅನ್ನೋದು ಬಹಳ ಬಹಳ ಮುಖ್ಯವಾಗುತ್ತೆ. ಎಫೆಕ್ಟಿವ್ ಆಗಿ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಇಲ್ಲಿ ಇಲಾಖೆಯ ಜವಾಬ್ದಾರಿಗಳು ಏನಪ್ಪ ಅಂತಂದರೆ, ನಮಗೆ ಮುಖ್ಯವಾಗಿ ಆ ಗುರಿ ಅಂತ ಹೊಂದಿರುವಂಥ ಅಂದರೆ ಟಾರ್ಗೆಟ್ ಪಾಪ್ಯುಲೇಷನ್ ಏನಿದೆ ಅದಕ್ಕೆ ನಾವು ಪರಿಣಾಮಕಾರಿಯಾಗಿ ಲಸಿಕೆಯನ್ನು ಹಾಕಬೇಕು. ಇಲ್ಲಿ ಮಾಡಬೇಕಾಗಿದ್ದೇನು, ನಾವು ಮೊದಲನೇದ ಮಾಡಬೇಕಂತದ್ದು ಟಾರ್ಗೆಟ್ ಪಾಪ್ಯುಲೇಷನ್ನ ಗುರುತಿಸಬೇಕು. ಇದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಸರ್, ಇವಾಗ ನಾನು ಆಗಲೇ ಹೇಳಿದೆ 2019 ನಾವು ಈ ಕಾರ್ಯಕ್ರಮವನ್ನು APMDCP ಅಂತ ಕರೀತಿದ್ದು, APMDCP ಫುಟ್ ಅಂಡ್ ಮೌತ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ಅಂದರೆ ಕಾಲುಬಾಯಿ ರೋಗ ತಡೆಗಟ್ಟುವ ಯೋಜನೆ ಅಂತ ಕರೀತಿದ್ದು. ಆದರೆ 2019 ನಿಮಗೂ ಗೊತ್ತಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಅದನ್ನು NADCP ಆಗಿ ಕನ್ವರ್ಟ್ ಮಾಡ್ತಾರೆ, ಅಂದರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ರಾಷ್ಟ್ರೀಯ ಜಾನುವಾರು ರೋಗ ತಡೆಗಟ್ಟುವ ಯೋಜನೆ ಅಂತ 2019 ಬಂತು. ಅದಕ್ಕೋಸ್ಕರನೇ ಸಪ್ರೇಟು ಬಡ್ಜೆಟ್ನ ಅಲೊಕೇಷನ್ ಮಾಡಿದ್ರು ಸರ್. ಇಲ್ಲಿ ಏನಾಗ್ತದೆ ಅಂತಂದರೆ, ಪ್ರತಿಯೊಂದು ಅನಿಮಲ್ಗಳನ್ನು ಟಾರ್ಗೆಟ್ ಮಾಡಬೇಕು, ಅಂದರೆ 100ಕ್ಕೆ 100ರಷ್ಟು ಲಸಿಕೆಯನ್ನು ಹಾಕಿಸ್ಬೇಕು ಅಂತ ಮಾಡಿದ್ರು. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಏನು ಮಾಡ್ತು ಅಂತಂದರೆ, ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ಸಂಸ್ಥೆಯ ಹಳ್ಳಿಗಳಿಗೆ ಭೇಟಿ ನೀಡಿ ಹಳ್ಳಿಗಳಲ್ಲಿ ಮೈಕ್ರೋಪ್ಲಾನ್ನ ಮಾಡಿದ್ರು. ಮೈಕ್ರೋಪ್ಲಾನ್ ಅಂದರೆ ಪ್ರತಿಯೊಂದು ಬೀದಿಗೆ ಹೋಗೋದು, ಅಲ್ಲಿ ರೈತರ ಹೆಸರನ್ನು ಬರೆದು ಆ ರೈತರ ಹೆಸರು ಮುಂದೆ ಇವ್ರ ಮನೇಲಿ ಇಷ್ಟು ದನಗಳಿವೆ, ಇವ್ರ ಮನೇಲಿ ಇಷ್ಟು ಎಮ್ಮೆಗಳಿವೆ, ಇಷ್ಟು ವಯಸ್ಸಿನದಿವೆ ಅಂತ ಎಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು, ಕಲೆಕ್ಟ್ ಮಾಡಿ ಲಸಿಕೆ ಹಾಕುವ ಸಂದರ್ಭದಲ್ಲಿ ತಂಡಗಳನ್ನು ಮಾಡಿ ಪ್ರತಿಯೊಂದು ತಂಡದ ಒಬ್ಬ ಮೆಂಬರ್ಗೆ ಒಬ್ಬನ ಅಸಿಸ್ಟೆಂಟ್ ಕೊಟ್ಟಿದ್ದೀವಿ. ಅಲ್ಲಿ ಏನು ಮಾಡ್ತಾನೆ ಅಂದರೆ ಮನೆ ಮನೆಗೆ ಹೋಗಿ ಲಸಿಕೆಯನ್ನು ಹಾಕ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್. ಇಲ್ಲಿ ಏನಾಗುತ್ತೆ ಅಂದರೆ, ಇದರಿಂದ ನಮಗೆ ಒಂದು ಅನುಕೂಲ ಆಗಿದೆ. ಏನಂದರೆ, ಯಾವುದೋ ಒಂದು ಮನೆಗೆ ಹೋಗ್ತೀವಿ, ಈಗ ನಾವು ಲಸಿಕೆಯನ್ನು ಮುಖ್ಯವಾಗಿ 4 ತಿಂಗಳಿಂದ ಕರುನಿಂದ ಹಿಡಿದು ಎಲ್ಲ ದನಗಳಿಗೆ, ಎಲ್ಲ ಎಮ್ಮೆಗಳಿಗೆ ನಾವು ಹಾಕಬೇಕು. ಇಲ್ಲಿ ಆಡು ಕುರಿಗೆ ಹಾಕಲ್ಲ, ಯಾಕಂದರೆ ಮುಖ್ಯವಾಗಿ ಬರುವಂಥದ್ದು ತೀವ್ರತರವಾಗಿದ್ದ ದನ ಮತ್ತು ಎಮ್ಮೆಗಳು. ಇಲ್ಲಿ 4 ತಿಂಗಳು ಒಳಗಡೆ ಇರೋದಕ್ಕೆ ನಾವು ಕರುಗೆ ಹಾಕಲ್ಲ, ಅದನ್ನು ನಾವು ಬರ್ಕೊಬಂದಿರ್ತೀವಿ. ಇನ್ನೊಂದು ತಿಂಗಳು ಕಳೆದ ತಕ್ಷಣ ಅದು ಎಲಿಜಿಬಲ್ ಇರ್ತದೆ ವ್ಯಾಕ್ಸಿನೇಷನ್ಗೆ. ಹಂಗಾಗಿ ನೆಕ್ಸ್ಟ್ ಟಾರ್ಗೆಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಪ್ರೆಗ್ನೆಂಟ್ ಅನಿಮಲ್ಗೆ, ಪ್ರಸೂತಿ ಅನಿಮಲ್ಗೂ ಕೂಡ ನಾವು ವ್ಯಾಕ್ಸಿನ್ ಮಾಡಲಿಕ್ಕಾಗಲ್ಲ, ಅಲ್ಲಿ ಅಬರ್ಸರ್ ಆಗೋ ಚಾನ್ಸ್ ಇರ್ತದೆ 7 ತಿಂಗಳು 8 ತಿಂಗಳಿಗೆ. ಅದನ್ನು ಕೂಡ ಬರ್ಕೊಬಂದಿರ್ತೀವಿ. ಇನ್ನು 7 ತಿಂಗಳು ಅಂತಂದರೆ 2 ತಿಂಗಳು ಬಿಟ್ಟು ಕರು ಹಾಕುತ್ತೆ, ನಾವು ಇಲ್ಲಿ ಲಸಿಕೆ ಹಾಕಿಲ್ಲ ಇದಕ್ಕೋಗಿ ಹಾಕಬೇಕು ಅಂತ ಕೂಂಬಿಂಗಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಅಂದರೆ ನಾವು 100ಕ್ಕೆ 100% ಟಾರ್ಗೆಟ್ ಪಾಪ್ಯುಲೇಷನ್ ಏನಿದೆ ಅದಕ್ಕೆ 100% ವ್ಯಾಕ್ಸಿನ್ನ ಹಾಕಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಸರ್. ಇದು ಒಂದು ಆಸ್ಪೆಕ್ಟು, ವ್ಯಾಕ್ಸಿನ್ ಆಯಿತು. ಎರಡನೇ ಜವಾಬ್ದಾರಿ ಅಂದರೆ ಸೀರೋ ಮಾನಿಟರಿಂಗು. ಈಗ ವ್ಯಾಕ್ಸಿನ್ ಹಾಕೋದಕ್ಕೆ ಮುಂಚೆ ಅದರ ಸೀರಮ್ನ ಕಲೆಕ್ಟ್ ಮಾಡು, ಅದರಲ್ಲಿ ಎಷ್ಟು ಆಂಟಿಬಾಡಿ ಇದೆ ಅನ್ನೋದನ್ನ ನೋಡ್ಕೊಳ್ಳೋವಂಥದ್ದು. ವ್ಯಾಕ್ಸಿನ್ ಆದಮೇಲೆ, ಲಸಿಕೆ ಹಾಕಿದ ಮೇಲೆ ಮತ್ತೆ ಅದರ ಸೀರಮ್ ಕಲೆಕ್ಟ್ ಮಾಡಿಕೊಂಡು ಆಂಟಿಬಾಡಿ ಟೈಟಲ್ ಎಷ್ಟಿದೆ, ಅದರಿಂದ ಕಂಪ್ಯಾರಿಸನ್ ನಮ್ಗೆ ಗೊತ್ತಾಗುತ್ತೆ ಅನಿಮಲ್ ಪ್ರೊಟೆಕ್ಷನ್ ಇದೆಯಾ ಇಲ್ವಾ. ಇದು ಒಂದು ಭಾಳ ಮುಖ್ಯವಾಗುತ್ತೆ. ಮತ್ತು ಇಲಾಖೆ ಎರಡನೇ ಜವಾಬ್ದಾರಿ ಏನಂದರೆ, ಇಷ್ಟೆಲ್ಲ ಆಗಿ ರೋಗೋದ್ರೇಕ ಆಗ್ಬಿಡ್ತು, ರೋಗೋದ್ರೇಕವನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ನಾವೇನು ಮಾಡಬೇಕು ಅಂದರೆ, ಯಾವುದೋ ಪ್ರಾಣಿಗೆ ಬಂದಿದೆ ಅಂದರೆ ಆ ಪ್ರಾಣಿನ ಬೇರ್ಪಡಿಸಬೇಕು. ಬೇರ್ಪಡಿಸಿ ಆದಮೇಲೆ ಎರಡನೇದೇನಂತಂದರೆ, ನಾವು ಡಿಕ್ಲೇರ್ ಮಾಡಬೇಕು ಅದನ್ನು, ಓ ಇದು ಈ ಊರಲ್ಲಿ ಇಂಥ ಔಟ್ಬ್ರೇಕ್ ಆಗಿದೆ ಅಂತ ಡಿಕ್ಲೇರ್ ಮಾಡ್ತೀವಿ. ಡಿಕ್ಲೇರ್ ಮಾಡಿ ಆದಮೇಲೆ ಅಲ್ಲಿ ಯಾವ ಟೈಪ್ ಬಂದಿದೆ ಅಂತ ನಾವು ಅದನ್ನು ಟೆಸ್ಟ್ ಮಾಡಿ ಡಿಟೆಕ್ಷನ್ ಮಾಡ್ಕೋತೀವಿ. ಇದು ಒಂದು ಆಸ್ಪೆಕ್ಟು. ಎರಡನೇದೇನಂತಂದರೆ ಆ ಅನಿಮಲ್ನ ಅಲ್ಲಿಂದ ಆ ಜಾಗ ಏನಿದೆ ಎಪಿಸೆಂಟರ್ ಅಂತ ನಾವು ಏನು ಕರಿತೀವಿ ಅದರಿಂದ 5 ಕಿಲೋಮೀಟ್ರು ಎಲ್ಲ ಪ್ರಾಣಿಗಳ ಚಲನೆಯನ್ನು ನಿರ್ಬಂಧ ಮಾಡ್ತೀವಿ ಸರ್. ಯಾಕಂದರೆ ನಿಮಗೆ ಗೊತ್ತು ಹಿಡ್ಕೊಂಡು ಹೋಗ್ಬಿಟ್ರೆ ಇಡೀ ಊರಿಗೆ ಹರಡ್ಬಿಡ್ತದೆ, 100% ಮಾರ್ಬಿಡಿಟಿ ಅಂತ ನಮಗೆ ಗೊತ್ತು. ಈ ಒಂದು ಕಾರಣಕ್ಕಾಗಿ ಎಲ್ಲ ಜಾನುವಾರು ಉತ್ಪನ್ನಗಳನ್ನು ಮತ್ತು ಜಾನುವಾರುಗಳ ಮೂಮೆಂಟನ್ನು ನಾವು ನಿರ್ಬಂಧಗೊಳಿಸ್ತೀವಿ. ಮತ್ತು 5-10 ಕಿಲೋಮೀಟ್ರು ಸುತ್ತ ಇರುವಂಥ ಎಲ್ಲ ಜಾನುವಾರು ಹಳ್ಳಿಗಳನ್ನ ಗುರುತು ಮಾಡಿ ಅಲ್ಲಿರುವಂಥ ಎಲ್ಲ ಜಾನುವಾರುಗಳಿಗೆ ನಾವು ರಿಂಗ್ ವ್ಯಾಕ್ಸಿನೇಷನ್ ಅಂದರೆ ಉಂಗುರ ಥರ ವ್ಯಾಕ್ಸಿನೇಷನ್ನ ಮಾಡ್ತೀವಿ ಸರ್. ಹಾಗಾಗಿ ಏನಾಗುತ್ತೆ ಆ ರೋಗ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಇದು ಮೂರನೇ ಜವಾಬ್ದಾರಿ ಆಗಿರ್ತದೆ ಸರ್. ಅದರ ಜೊತೆಯಲ್ಲಿ ಇಲ್ಲಿ ರೈತರ ಜವಾಬ್ದಾರಿನೂ ಬಹಳ ಬಹಳ ಮುಖ್ಯ ಆಗುತ್ತೆ ಸರ್. ನಾವು ಹಳ್ಳಿಗಳನ್ನು ಈಗಲೂ ಕೂಡ ನಾನು ಕೂಡ ಒಬ್ಬ ರೈತನ ಮಗನೇ ಸರ್. ಹಾಗಾಗಿ ಹಳ್ಳಿ ಕಡೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಇನ್ನೂ ಕೂಡ ಲಸಿಕೆಯನ್ನು ಹಾಕ್ಸ್ಕೊಳ್ಳಲ್ಲಿ ಹಿಂಜರಿಯೋದು ತಿರಸ್ಕಾರ ಎಲ್ಲ ಅಂತ ಹೇಳಲ್ಲ ಸರ್. 90% ರೈತರು ಅತ್ಯಂತ ಉತ್ತಮವಾಗಿ ಸಹಕಾರವನ್ನು ನೀಡ್ತಾರೆ, 10% ಇರ್ತಾರೆ. ಇಲ್ಲಿ ಇಷ್ಟೆಲ್ಲ ಕೇಳಿದಾಗ ನನಗನ್ನಿಸ್ತದೆ ಅದೊಂದು 10% ಸಹಕಾರ ಸಿಕ್ಕಿಬಿಟ್ರೆ ನಮಗೆ ಅತ್ಯುತ್ತಮ ಅಂತ ನನಗನ್ನಿಸ್ತದೆ ಸರ್. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸಲ ಏ ಬೇಡ ಹಾಲು ಕಮ್ಮಿ ಆಗೋಗುತ್ತೆ ಕತ್ತ ಊತ ಬರುತ್ತೆ ಅನ್ನೋರು ಇದ್ದಾರೆ ಸರ್. ನಾವು ಇಲ್ಲಿ ಯೋಚನೆ ಮಾಡಬೇಕಾದಿಷ್ಟೇ ಸರ್. ಇಲ್ಲಿ ಏನಂದರೆ ಒಂದು ಸಲ ಕಾಲುಬಾಯಿ ಜ್ವರ ಬಂದರೆ ಅದು ಏನು ಮಾಡ್ತದೆ ಅಂದರೆ 100% 20-25% ಪರ್ಮನೆಂಟಾಗಿ ಶಾಶ್ವತವಾಗಿ ಹಾಲನ್ನು ರೆಡ್ಯೂಸ್ ಮಾಡಿಬಿಡ್ತದೆ, ಹಾಲನ್ನು ಕಮ್ಮಿ ಮಾಡಿಬಿಡ್ತದೆ. ಇಲ್ಲೇನು ಒಂದು 1/2 ಲೀಟ್ರ್ ಕಮ್ಮಿ ಆಗ್ಬೋದು ಒಂದು ವ್ಯಾಕ್ಸಿನ್ ಹಾಕಿದ್ರೆ, ಎಲ್ಲವೂ ಆಗಲ್ಲ ಕೆಲವು ಹಸುಗಳಲ್ಲಿ. ಅಂಥ ಸಂದರ್ಭ ನಾವು ಮೂರು ದಿನ ಕಮ್ಮಿ ಆಗ್ಬೋದು, 1 ಲೀಟ್ರ್ 1.5 ಲೀಟ್ರ್ ಕಮ್ಮಿ ಆಗ್ಬೋದು ಸರ್. ಆ ಒಂದು ಕಾರಣಕ್ಕಾಗಿ ಲಸಿಕೆನೇ ಹಾಕ್ಸ್ಕೊಳ್ಳಲ್ಲ ಅಂದರೆ ಅದು ಪ್ರಮಾದ ಆಗುತ್ತೆ ಅಂತ ಒಂದು. ಎರಡನೇದೇನಂತಂದರೆ ಅವರು ಬಂದಂಥ ಸಂದರ್ಭ, ಈಗ ನೋಡಿ ನಾವು 6 ಗಂಟೆಗೆ ಅಲ್ಲಿ ಹೋಗಿ ಲಸಿಕೆಯನ್ನು ಹಾಕ್ತೀವಿ ಅಂತಂದರೆ ನಾವು 4:30 ಎದ್ದಿರ್ತೀವಿ ಸರ್. 4:30 ಎದ್ದು ನಾವು ಲಸಿಕೆಯನ್ನು ಹಾಕಬೇಕು ಅಂತ ಹೋಗಿರ್ತೀವಿ. ಅಂಥ ಸಂದರ್ಭದಲ್ಲಿ ರೈತರ ಸಹಕಾರ ನಮಗೆ ಅಷ್ಟೇ ಮುಖ್ಯ ಅನ್ನಿಸ್ತದೆ. ಹಾಗಾಗಿ ಅವರು ಸಹಕಾರವನ್ನು ನೀಡಬೇಕು ಅಂತ ಮನವಿ ಮಾಡ್ಕೋತೀನಿ ಒಂದು. ಎರಡನೇದೇನಂತಂದರೆ ಯಾವುದೇ ರೋಗಗ್ರಸ್ತ ಪ್ರಾಣಿ ಬಂದಂಥ ಸಂದರ್ಭದಲ್ಲಿ ಅವರು ದಯಮಾಡಿ ಊರೊಳಗಡೆ ಅಟ್ಕೊಂಡು ಹೋಗುವಂಥದ್ದು, ಬೀದಿಗಳಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಇದು ಮಾಡಬಾರ್ದು ಸರ್. ಅಲ್ಲೇ ಮನೆಯಲ್ಲೇ ಕಟ್ಟಾಕಬೇಕು. ಇದರಿಂದ ಏನಾಗುತ್ತೆ, ನಾವು ಹೇಳ್ತೀವಿ ದೇಶ ಸೇವೆ ಮಾಡಬೇಕು, ಏನು ಗನ್ನು ಹಿಡಿದಾಗಲೇ ದೇಶ ಸೇವೆ ಅಂತ ಅನಿಸಲ್ಲ ಸರ್. ಇದು ಕೂಡ ಒಂದು ದೇಶ ಸೇವೆನೇ. ಯಾಕಂದರೆ ಕಾಲುಬಾಯಿ ಜ್ವರ ನಮ್ಮ ದೇಶದಿಂದ ಹೊರಟೋಗ್ಬಿಟ್ರೆ ನಮ್ಮ ಉತ್ಪನ್ನಗಳಿಗೆ ಹೆಚ್ಚು ಹೆಚ್ಚು ಬೆಲೆ ಸಿಗುತ್ತೆ, ನಮ್ಮ ಆದಾಯ ಹೆಚ್ಚಾಗುತ್ತೆ ಸರ್. ಆಮೇಲೆ ಜೊತೆಗೆ ನಮ್ಮ ದೇಶ ಮುಕ್ತ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿ ಆಗುತ್ತೆ, ಅದೊಂದು ದೇಶ ಪ್ರೇಮವಾಗಿ ಕೂಡ ಅದು ಮಾರ್ಪಡುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ ಸರ್. ಬಂದ ಮೇಲೆ ಚಿಕಿತ್ಸೆ ಹೇಗೆ? ಹಾಂ, ಚಿಕಿತ್ಸೆ ಬಹಳ ಬಹಳ ಮುಖ್ಯ ಸರ್. ಇಲ್ಲಿ ಏನಂತಂದರೆ ಇದು ನಾನು ಆಗಲೇ ಹೇಳಿದೆ, ಇದು ಒಂದು ವೈರಸ್ ರೋಗ ಇರೋದ್ರಿಂದ ಯಾವುದೇ ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇರಲ್ಲ ಸರ್. ನಾನು ಆಗಲೇ ಹೇಳಿದೆ ಬ್ಯಾಕ್ಟೀರಿಯಾಕ್ಕಾದರೆ ಆಂಟಿಬಯೋಟಿಕ್ಸ್ ಇರ್ತದೆ, ಎಲ್ಲ ಥರದ ಡ್ರಗ್ಗಳಿರ್ತವೆ. ಇಲ್ಲಿ ನಮಗೇನಂತಂದರೆ ನಾವು ಪ್ರಾಣಿಯನ್ನು ಉತ್ತೇಜಿಸ್ಬೇಕು ಸರ್. ಅಂದರೆ ತನಗೆ ತಾನೇ ಸ್ವಾಭಾವಿಕವಾಗಿ ತನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋಕ್ಕೆ ನಾವು ಉತ್ತೇಜಿಸಬೇಕು. ಇಲ್ಲಿ ಹೆಂಗೆ ಅಂತಂದರೆ ಕಾಲುಬಾಯಿ ಜ್ವರ ರೋಗದಲ್ಲಿ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ, ಅಂದರೆ ಸಿಂಪ್ಟಮ್ ತಕ್ಕಂತೆ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ. ಈಗ ಜ್ವರ ಬಂದಿದೆ, ಜ್ವರ ಕಮ್ಮಿ ಆಗಂಗೆ ಆಂಟಿಫೆರೆಟಿಕ್ ಕೊಡಬೇಕು. ನೋವಿದೆ, ಸಿಕ್ಕಾಪಟ್ಟ ನೋವಿದೆ, ಊತಗಳಲ್ಲಿದೆ, ಹಾಗಾಗಿ ನೋವು ನಿವಾರಕಗಳನ್ನು ಕೊಡಬೇಕು. ಮೂರನೇದು ಏನಂತಂದರೆ ಗಾಯಗಳೆಲ್ಲ ಓಪನ್ ಇರೋದರಿಂದ ಸೆಕೆಂಡರಿ ಬ್ಯಾಕ್ಟೀರಿಯಲ್ಲೂ ಅಟ್ಯಾಕ್ ಆಗುತ್ತೆ, ಹಂಗಾಗಿ ಆಂಟಿಬಯೋಟಿಕ್ನ 2-3 ದಿನ ಕಂಟಿನ್ಯೂ ಮಾಡಬೇಕು ಸರ್. ಜೊತೆಗೆ ನಾನು ಆಗಲೇ ಹೇಳಿದೆ ಅದು ಏನು ಮೇವನ್ನು ತಿನ್ನಲ್ಲ, ಹಂಗಾಗಿ ಹೆಚ್ಚು ಗ್ಲೂಕೋಸ್ಗಳನ್ನು ಫ್ಲೂಯಿಡ್ಸ್ಗಳನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ ಈ ಗಾಯಗಳಾಗಿರ್ತದೆ, ಹುಣ್ಣು ಬಾಯಿಗಳಲ್ಲೆಲ್ಲ ಗಾಯಗಳಾಗಿರೋದ್ರಿಂದ ಗ್ಲಿಜರಿನ್ ಇದೆಯಲ್ಲ, ಸ್ಮೂತ್ ಇರ್ತದೆ ಅದು, ಅದನ್ನು ಅಲ್ಲಿಗೆ ಹಚ್ಚಬೇಕು ಸರ್. ಅದನ್ನು ಅಲ್ಲಿ ಹಚ್ಚಿದ್ರೆ ಅದು ಸ್ಮೂತ್ನೆಸ್ ಬರ್ತದೆ. ಇನ್ನು ಕಾಲುಗಳಲ್ಲಿ ಬಂದರೆ ಅಲ್ಲೆಲ್ಲ ಕಾಲುಗಳಲ್ಲೆಲ್ಲ ಗಾಯ ಆಗಿರ್ತವೆ, ಅಲ್ಲಿ ಏನಾಗುತ್ತೆ ನೊಣಗಳನ್ನ ಅಟ್ರ್ಯಾಕ್ಟ್ ಮಾಡ್ತದೆ, ನೊಣಗಳೇನಾದ್ರು ಕುಂತಾದರೆ ಮ್ಯಾಗಟ್ಸ್ಗಳಾಗ್ಬಿಡ್ತವೆ, ಹುಳುಗಳಾಗ್ಬಿಡ್ತವೆ. ಅದನ್ನು ಬರೆದಂತೆ ಈಗ ಬೇವಿನೆಣ್ಣೆ ಅಥವಾ ಟಾಪಿಕಲ್ ಅಪ್ಲಿಕೇಶನ್ಗಳು ಬರ್ತವೆ, ಅದನ್ನು ನಾವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗುತ್ತೆ. ಅದ್ರ ಜೊತೆಯಲ್ಲಿ ರೈತರು ಮಾಡಬೇಕಾದಂಥ ಕೆಲಸ ಏನಂದರೆ ಆ ಟೈಮಲ್ಲಿ ಬಾಯೆಲ್ಲ ಹುಣ್ಣುಗಳಾಗಿರೋದ್ರಿಂದ ಪಾಪ ಅದು ಗಟ್ಟಿ ಪದಾರ್ಥ ತಿನ್ನಲಿಕ್ಕಾಗಲ್ಲ ಸರ್. ಒಣ ಹುಲ್ಲನ್ನ ಕೊಟ್ಬಿಡೋದು ಹಿಂಗೆಲ್ಲ ಮಾಡೋದು ಮಾಡ್ತಾರೆ, ಅದಾಗಬಾರ್ದು. ಸ್ಮೂತ್ ಇರುವಂಥ ಮೆದುವಾದಂಥ ಫುಡ್ಡನ್ನು ನಾವು ಅಲ್ಲಿ ಕೊಡಬೇಕು ಸರ್. ಆಗ್ನೇ ಅಂಬಲಿ ಕೊಡುವಂಥದ್ದು, ಅಕಸ್ಮಾತ್ ನೀವೇನೋ ಹಸಿರು ಮೇವು ಕೊಟ್ಟರೆ ಅದನ್ನು ಕಟ್ ಮಾಡಿ ಚಿಕ್ಕ ಕಟ್ ಮಾಡಿ ಕೊಡುವಂಥದ್ದು. ಒಂದು ದೇವರು ಸೃಷ್ಟಿ ಏನಂತಂದರೆ ನಮ್ಮ ದನಗಳೇ ಆಗಲಿ ಎಮ್ಮೆಗಳೇ ಆಗಲಿ ಚಿಕ್ಕ ಪುಟ್ಟ ನೋವುಗಳಿಗೆ ಕೇರೇ ಮಾಡಲ್ಲ ಸರ್. ಅವು ಅಷ್ಟು ಗಾಯಗಳಾದರೂ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ, ಅಥವಾ ದೇವರು ಕೊಟ್ಟ ಕೊಡುಗೆ ಅಂತ ಅನಿಸ್ತದೆ. ಯಾವಾಗ ಹಂಗಾಗುತ್ತೆ ಅಂದರೆ ತುಂಬ ಜಾಸ್ತಿ ಆದಾಗ ಮಾತ್ರ ಅವು ಆ ಥರ ಇರ್ತವೆ ಸರ್. ಹಂಗೆ ಅದನ್ನು ಭಾಳ ಮುಖ್ಯವಾಗಿ ನಾವು ಮಾನಿಟರ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಒಂದು ತಪ್ಪು ಚಿಕಿತ್ಸಾ ಕ್ರಮಗಳು ಕೂಡ ನಮ್ಮ ರೈತರಲ್ಲಿ ನಾವು ನೋಡ್ತೀವಿ ಸರ್. ಏನಾಗುತ್ತೆ ಅಂತಂದರೆ ಬಾಯಿಗಳಲ್ಲಿ ಹುಣ್ಣುಗಳಿದ್ದಾವೆ ಅಂದರೆ ಸೋಪ್ ನೀರು ಹಾಕಿ ತೊಳೆಯೋದನ್ನು ನಾವು ನೋಡಿದ್ದೀವಿ ಸರ್. ನಿಮ್ಗೆ ಗೊತ್ತು ಸೋಪ್ ನೀರು ಹಾಕಿ ತೊಳೆದ್ಬಿಟ್ರೆ ಏನಾಗುತ್ತೆ, ಇಲ್ಲಿ ರಿಟೆಂಟ್ ಅದು ಒಂದು ದಿನದಲ್ಲಿ ವಾಸಾಗೋದು, ಇನ್ನು 3 ದಿನಕ್ಕೆ ಹೊಂಟೋಗುತ್ತೆ. ಹಂಗಾಗಿ ಆ ಥರದ್ದು ಮಾಡಬಾರ್ದು. ಆಮೇಲೆ ಕೆಲವು ಸರಿ ತಿನ್ನಲ್ಲ ಅಂದ್ಬಿಟ್ಟು ಅರಳು ಉಪ್ಪಿದೆಯಲ್ಲ, ಹರಳು ಉಪ್ಪನ್ನ ನಾಲ್ಗೆ ಹಾಕೊಂಡು ಉಜ್ಜಿಬಿಟ್ಟಿರ್ತಾರೆ. ಪಾಪ ಎಷ್ಟೋ ಸಲ ನಾಲ್ಗೆನೆ ಕಿತ್ತು ಬಂದಿರೋ ಉದಾಹರಣೆಗಳಿವೆ, ಹಂಗೆ ಒಂದು ಸ್ಲಪ್ ಸ್ಲಪ್ ಆಗಿ ಬಂದಿರೋದನ್ನು ನಾವು ನೋಡಿದ್ದೇವೆ. ಅಂಥ ಕೆಲಸಗಳನ್ನ ಮಾಡಬಾರ್ದು. ಆಮೇಲೆ ಕೆಲವು ಸಲ ಒಂದು ಅಲ್ಲಿ ಯಾವುದೇ ಒಂದು ಗಾಯ ಇದ್ದರೆ ಸರ್, ಬಾಯಿನಲ್ಲಿ ಯಾವುದೇ ಒಂದು ಗಾಯ ಇದ್ದರೆ ಅದು ಜನರಲ್ ಪ್ರಿನ್ಸಿಪಲ್ ಹೆಂಗಿದೆ ಅಂದರೆ ಇರಿಟೆಂಟ್ಗಳನ್ನ ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಇರಿಟೆಂಟ್ ಹಾಕಿದ್ರೆ ಇವತ್ತು ವಾಸಾಗೋದು, ಇನ್ನು 3 ದಿನಕ್ಕೆ ಮುಂದಕ್ಕೆ ಹೋಗುತ್ತೆ. ಹಂಗಾಗಿ ಅತ್ಯಂತ ಜಾಗರೂಕರಾಗಿ ನಾವು ಆ ಕೆಲಸವನ್ನು ಮಾಡಬೇಕಾಗತ್ತೆ ಸರ್. ಕಾಲುಬಾಯಿ ಜ್ವರ ರೋಗ ಬಂದು ಅದು ವಾಸಿ ಆದ ಮೇಲೆ ಆ ರಾಸು ಮತ್ತೆ ಚೇತರಿಸ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳನ್ನೇ ತೆಗೆದುಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಹೌದು ಸರ್. ಈಗ ಒಂದು ಸರಿ ಈ ರೋಗ ಬಂದು ಗುಣಮುಖವಾದಂತಹ ರಾಸುಗಳಲ್ಲಿ ಏನೆಲ್ಲ ದುಷ್ಪರಿಣಾಮಗಳನ್ನು ನಾವು ಗಮನಿಸಬಹುದು? ಇದು ಬಹಳ ಬಹಳ ಮುಖ್ಯವಾದಂತಹ ಪ್ರಶ್ನೆ ಸರ್. ಇಲ್ಲೇ ಇವತ್ತು ಯಾಕೆ ಆರ್ಥಿಕ ಮುಗ್ಗಟ್ಟನ್ನು, ಆರ್ಥಿಕ ನಷ್ಟವನ್ನು ರೈತರಿಗೆ ಉಂಟು ಮಾಡಿದೆ ಅಂದರೆ ಈ ದುಷ್ಪರಿಣಾಮಗಳು ಸರ್. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಲಿ ಆ ಕಾಲುಬಾಯಿ ಜ್ವರ ರೋಗ ಆ ಪ್ರಾಣಿಗಳಿಗೆ ಬಂದಿದೆ ಅಂದರೆ ಅದರ ಅಫೆಕ್ಟ್, ಅದರ ಇಂಪ್ಯಾಕ್ಟ್ ಏನಿದೆ ಅಂದರೆ ಅದರ ದುಷ್ಪರಿಣಾಮ ಏನಿದೆ ಇದು ತೀವ್ರತರವಾಗಿರ್ತದೆ. ಮೊದಲನೇ ದುಷ್ಪರಿಣಾಮ ಏನು ಅಂತಂದರೆ, ನಾನು ಆಗಲೇ ಹೇಳಿದೆ, ಹಾಲು ಸಡನ್ನ ಕಮ್ಮಿ ಆಗುವಂಥದ್ದು. ಎಷ್ಟು ಮಟ್ಟಿಗೆ ಅಂದರೆ 20-30% ಪರ್ಮನೆಂಟಾಗಿ ಶಾಶ್ವತವಾಗಿ ಹಾಲು ಕಮ್ಮಿ ಆಗೋಗುತ್ತೆ. 10 ಲೀಟ್ರ್ ಹಾಲು ಕೊಡ್ತದೆ ಅಂದರೆ 2-3 ಲೀಟ್ರ್ ಶಾಶ್ವತವಾಗಿ ಕಮ್ಮಿ ಆಗೋಗುತ್ತೆ ಸರ್. ಇದು ಮೊದಲೇ ದುಷ್ಪರಿಣಾಮ. ಎರಡನೇ ದುಷ್ಪರಿಣಾಮ ಏನು ಅಂದರೆ, ನಾವು ಅದನ್ನು ಗೂಬೆ ರೋಗ ಅಂತ ಕರಿತೀವಿ. ಗೂಬೆ ರೋಗ ಅಂತ ಹೆಂಗೆ ಅಂತಂದರೆ, ಅದ್ರ ಪಾಪ ಮೊದಲು ಕಾಲುಬಾಯಿ ಜ್ವರ ರೋಗ ಬರೋದಕ್ಕೆ ಮುಂಚಲೇ ಅದರ ಸ್ಕಿನ್ನ, ಅದನ್ನ ಚರ್ಮವನ್ನು ನೋಡಿದ್ರೆ ಒಳ್ಳೆ ತುಂಬ ಚೆನ್ನಾಗಿ ಸೈನ್ ಆಗಿರುತ್ತೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಬಳೆಗ ಅದು ಜಾವರದಂಗೆ ಇರ್ತದೆ ಅಂತಂತ. ಆ ಥರ ಇದ್ದಂಥದ್ದು ಕಾಲುಬಾಯಿ ಜ್ವರ ರೋಗ ಬಂದ ಮೇಲೆ ದೊಡ್ಡ ದೊಡ್ಡ ಕೂದಲುಗಳು ಬಂದುಬಿಡ್ತವೆ ಸರ್. ಒಂಥರ ಕೂದಲುಗಳೆಲ್ಲ ಬಂದುಬಿಟ್ಟು ಅದರ ಚರ್ಮ ಒಂಥರ ಗಂಟು ಗಂಟು ಥರ ಒಂಥರ ವಿಚಿತ್ರವಾಗಿ ನೋಡೋಕ್ಕೆ, ಅದನ್ನೇ ಗೂಬೆ ರೋಗ ಅಂತ. ಅದು ಬಂದರೆ ಏನಾಗುತ್ತೆ ಅಂತಂದರೆ, ಅದಕ್ಕೆ ಉಷ್ಣತೆಯನ್ನು ತಡೆದುಕೊಳ್ಳುವ ಶಕ್ತಿನೇ ಇರಲ್ಲ ಸರ್. ಬಿಸಿಲು ಕಂಡ್ರೆ ಸಾಕು, ನಿಲ್ಲಕ್ಕಾಗಲ್ಲ, ಏದು ಉಸಿರು ಬಿಡ್ತದೆ ಉಸಿರಿಗೆ, ಮತ್ತೆ ನರಳಲ್ಲಿ ಹೋಗಿ ನಿಂತ್ಕೋತಾ ಇರ್ತದೆ. ಅದು ಬೆಳಗ್ಗೆ ಹೊತ್ತು ಮೇಯುತ್ತೆ, ಸಾಯಂಕಾಲದ ಹೊತ್ತು ಮೇಯುತ್ತೆ, ಮಧ್ಯಾಹ್ನ ಹೊತ್ತು ಮೇಯೋದೇ ಇಲ್ಲ. ಯಾಕೆ ಹಿಂಗಾಗುತ್ತೆ ಅಂತಂದರೆ, ನಮ್ಮ ಥೈರಾಯ್ಡ್ ಗ್ರಂಥಿ ಇದೆಯಲ್ಲ ಸರ್, ಥೈರಾಯ್ಡ್ ಗ್ರಂಥಿಯ ಅದರ ಕರ್ತವ್ಯವನ್ನೇ ಅಸಮತೋಲನ ಮಾಡಿಬಿಡ್ತದೆ, ಏರುಪೇರು ಮಾಡಿಬಿಡ್ತದೆ. ಹಂಗಾಗಿ ಅದಕ್ಕೆ ಪಾಪ ಜೀರ್ಣಶಕ್ತಿ, ಪಚನಶಕ್ತಿ, ಮೆಟಬಾಲಿಕ್ ಜಮ್ಮ ಎಲ್ಲ ಹಿಂದೆ ಮುಂದೆ ಆಗೋಗುತ್ತೆ. ಹಂಗಾಗಿ ಅಲ್ಲಿ ಎಲ್ಲ ಪರ್ಮನೆಂಟಾಗಿ ಪಾಪ ಅದು ತುಂಬ ಒಂಥರ ಕಷ್ಟವನ್ನು ಪಡುವ ರೀತಿಯಲ್ಲಿ ಮಾಡಿಬಿಡ್ತದೆ. ಇದು ಎರಡನೇದು. ಮೂರನೇದು ಏನಂತಂದರೆ, ಅದು ಬಂದ ತಕ್ಷಣವೇ ಈ ಬಂಜೆತನವನ್ನು ಮಾಡುವಂಥದ್ದು, ಇನ್ಫರ್ಟಿಲಿಟಿ ಅಂತ ನಾವು ಕರಿತೀವಿ. ಇಲ್ಲಿ ಎರಡೂ ಥರ ಆಸ್ಪೆಕ್ಟನ್ನು ನಾವು ನೋಡಬೇಕಾಗುತ್ತೆ ಸರ್. ಈಗ ನಾನು ಆಗಲೇ ಹೇಳಿದೆ, ಕಡಸುಗಳಿಗೆ ಬಂದುಬಿಟ್ರೆ ಏನಾಗುತ್ತೆ, ಬಾಡಿ ವೇಟ್ ಕಮ್ಮಿ ಆಗೋಗುತ್ತೆ. 100 ಕೆಜಿ ಇರುವಂಥದ್ದು 150-120 ಕೆಜಿಗೆ ಬಂದುಬಿಡ್ತದೆ ಸರ್. ಇಲ್ಲಿ ನಾವು ಯಾವುದೇ ಹಸು ಬೆದೆಗೆ ಬರಬೇಕಾದ್ರೆ ಒಂದು ನಿರ್ದಿಷ್ಟವಾದಂಥ ಬಾಡಿ ವೇಟ್ ಬೇಕು ನಮಗೆ, ಅಂದರೆ 150-180 ಕೆಜಿ ಬಾಡಿ ವೇಟ್ ಬೇಕು. ಇಲ್ಲೇನಾಗಿದೆ, ಬಾಡಿ ವೇಟ್ನ ಕಮ್ಮಿ ಮಾಡಿಬಿಟ್ಟಿದೆ. ಇಲ್ಲಿ ನಾವು ಮೊದಲನೇ ಅದು ಗಮನಿಸಬೇಕಾಗಿದ್ದು ಏನಂತಂದರೆ, ಆ ವಯಸ್ಸು ಮೊದಲನೇ ಕರು ಹಾಕೋವಂಥ ವಯಸ್ಸು ಏನಿದೆ ಎಕ್ಸ್ಟೆಂಡ್ ಆಗಿಬಿಡ್ತದೆ. ಈಗ 16-15 ತಿಂಗಳಲ್ಲಿ ಹಾಕಬೇಕಾದಂಥ ಆ ಕಡಸು ಏನು ಮಾಡುತ್ತೆ, ಬಾಡಿ ವೇಟ್ ಲೂಸ್ ಆಗಿ ಅದನ್ನು ಬಾಡಿ ವೇಟ್ ಪುಟಪ್ ಮಾಡ್ಕೊಳ್ಳೋಕ್ಕೆ 24-25 ತಿಂಗಳು ಹೊಂಟೋಗುತ್ತೆ ಸರ್. ಅಲ್ಲಿ 1 ವರ್ಷ ನಷ್ಟ ಆಯಿತು ರೈತರಿಗೆ, ಅದಕ್ಕೆ ಸುಮ್ಮನೆ ಮೇವನ ಹಾಕಬೇಕು. ಸೊ ಏಜ್ ಅಟ್ ಫಸ್ಟ್ ಕಾವಿಂಗ್ ಏನಾಗುತ್ತೋ ಎಕ್ಸ್ಟೆಂಡ್ ಆಗೋಯಿತು. ಎರಡನೇದು ಏನಂತಂದರೆ, ಕ್ರಾಸಿಗೆ ಬಂತು, ಒಳ್ಳೊಳ್ಳೆ ಹಸುಗಳೇ ಕ್ರಾಸಿಗೆ ಬಂತು. ಕ್ರಾಸಿಗೆ ಬಂದರೆ ಮೊದಲನೇ ಸರ್ವಿಸು ಎರಡನೇ ಸರ್ವಿಸಲ್ಲಿ ನಿಲ್ಲದೇ ಇಲ್ಲ. ಅದೇನು ಮಾಡ್ತದೆ, 7-9 ಟೈಮ್ ತಗೊಬಿಡ್ತದೆ ಸರ್. ನೋಡಿ, ಎವ್ರಿ ತಿಂಗಳಿಗೊಂದ್ಸಲಿ ಬರೋವಂಥದ್ದು, ಮತ್ತೆ 9 ತಿಂಗಳು ಎಕ್ಸ್ಟೆಂಡ್ ಆಯಿತು. ಯಾಕೆ ಹಿಂಗಾಗುತ್ತೆ, ಅದು ಎಂಡೋಕ್ರೈನೋಪತಿ ಅಂತ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನ ಅದರ ಆ ಕರ್ತವ್ಯವನ್ನೇ ಅಸಮತೋಲನ ಮಾಡಿಬಿಡ್ತದೆ. ಹಂಗಾಗಿ ಎಲ್ಲ ಕಾರಣದಿಂದ ನೋಡಿ, ಒಂದು ಹಾಲಿನ ಉತ್ಪಾದನೆ ಕಮ್ಮಿ ಆಗೋಯ್ತು, ಬೆಳವಣಿಗೆಯಲ್ಲಿ ಕಮ್ಮಿ ಆಗೋಯ್ತು, ಉಳುಮೆ ಸಾಮರ್ಥ್ಯ ಕಮ್ಮಿ ಆಗೋಯ್ತು, ಜೊತೆಗೆ ಈ ಸರ್ವಿಸ್ ಏನಿದೆ ಕ್ರಾಸ್ ಮಾಡುವಂಥ ಅದು ಇನ್ನೂ ಕೂಡ ಹೆಚ್ಚು ಮಾಡಿಬಿಡ್ತು. ಈ ಎಲ್ಲ ಕಾರಣಗಳಲ್ಲಿ ಸಂಶೋಧನೆಯಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟರ ಮಟ್ಟಿಗೆ ಅಂತಂದರೆ, ಅವರ ರೈತರ ಆದಾಯದ 10-20% ಪರ್ಮನೆಂಟಾಗಿ ಕಮ್ಮಿ ಆಗೋಗುತ್ತೆ ಅಂತ. ಹಂಗಾಗಿ ಇದರ ದುಷ್ಪರಿಣಾಮ ತುಂಬಾ ಇದೆ ಸರ್. ಹತೋಟಿ ಅಂದರೆ ಲಸಿಕೆ ಒಂದೇನಾ ಅಥವಾ ಇನ್ನೂ ಏನಾದರೂ ಕ್ರಮಗಳಿದೆಯಾ ರೈತರ ಮಟ್ಟದಲ್ಲಿ ಅನುಸರಿಸಬಹುದಾದಂಥದ್ದು? ಖಂಡಿತ ಸರ್. ಈಗ ಏನಂತಂದರೆ, ನಮಗೆ ಮುಖ್ಯವಾಗಿ ಇದಕ್ಕೆ 100% ಲಸಿಕೆನೇ ರಾಮಬಾಣ ಸರ್. ಅದರ ಜೊತೆ ಜೊತೆಯಲ್ಲಿ ಅದೇ ಈ ಸಹಕಾರ ಭಾಳ ಮುಖ್ಯ ಆಗುತ್ತೆ ಸರ್. ಏನಂದರೆ, ಬಂದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ತಕ್ಷಣವೇ ಹತ್ತಿರದ ಪಶುವೈದ್ಯರನ್ನು ಕಂಡು ಸೊ ಅವರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು, ಮಾಹಿತಿಯನ್ನು ಕೊಡುವಂಥದ್ದು, ಮತ್ತು ಆ ರೋಗ ಇನ್ನೂ ಸ್ಪ್ರೆಡ್ ಆಗದಂಗೆ ನೋಡ್ಕೊಳ್ಳುವಂಥದ್ದು ಇಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ಸರ್. ಮುಖ್ಯವಾಗಿ ಕಾಣುವಂಥದ್ದು ಅದನ್ನು ರೈತರು ಮಾಡಬೇಕಾಗತ್ತೆ. ಬಟ್ ಇದು ವೈರಲ್ ರೋಗ ಇರೋದ್ರಿಂದ ಇದು 100% ಲಸಿಕೆಯೇ ಮುಖ್ಯ ಆಗುತ್ತೆ ಸರ್. ಚೀಲಗಳು ಅಂತ ಹೇಳಿದ್ರಿ, ಆಡು ಮತ್ತು ಕುರಿಗಳು, ಈಗ ಅವುಗಳಲ್ಲಿ ರೋಗ ಇದ್ದು ಅದು ಈ ರಾಸುಗಳಿಗೆ ವರ್ಗಾವಣೆ ಆಗ್ತಾ ಇದ್ರೆ ಅಲ್ಲಿ ಏನಾದರೂ ನಿರ್ವಹಣೆ ಮಾಡಬೇಕಾಗುತ್ತೆ? ಖಂಡಿತ ಸರ್. ಈಗ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದೆ, ಆಡು ಮತ್ತು ಕುರಿಗಳಲ್ಲಿ ಬಂದರೆ ಇದು ತೀವ್ರವಾಗಿ ಏನು ಕಾಣಿಸಲ್ಲ ಸರ್. ರೋಗ ತೀವ್ರವಾಗಿ ಅಷ್ಟೊಂದು ಕಾಣಿಸಲ್ಲ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ನಾನು ಆಗ್ಲೇ ಹೇಳಿದೆ, ಇಲ್ಲಿ ಟಾರ್ಗೆಟ್ ಪಾಪ್ಯುಲೇಷನ್ ಏನು ಅಂತಂದ್ರೆ ದನ ಮತ್ತು ಎಮ್ಮೆಗಳು. ನಾವು ಅದಕ್ಕೇನೆ ಲಸಿಕೆಯನ್ನು ಹಾಕ್ಬಿಟ್ರೆ ಅವಕ್ಕೆ ಬರ ತಪ್ಪುತ್ತೆ ಅನ್ನೋದು ಕಾನ್ಸೆಪ್ಟ್ ಸರ್ ಇಲ್ಲಿ. ಸೊ ಹಾಗಾಗಿ ನಾವು ಮುಖ್ಯವಾಗಿ ದನ ಮತ್ತು ಎಮ್ಮೆಗಳನ್ನೇ ಟಾರ್ಗೆಟ್ ಮಾಡ್ತೀವಿ ಸರ್. ಡಾಕ್ಟರ್ ಚಾಮರಾಜ್ ಅವರೇ, ಬಹಳ ಸೊಗಸಾಗಿ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ರಿ, ಆದರೂ ಕೂಡ ರೈತರ ಮನಸ್ಸಲ್ಲಿ ಸಂದೇಹಗಳಿರಬಹುದು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್, ಹೇಳ್ತೀನಿ. ನನ್ನ ಸಂಖ್ಯೆ ಈಗಿದೆ, 9663 4996. ಇನ್ನೊಮ್ಮೆ, 9663 4996. ಇನ್ನೂ ಒಂದ್ಸರಿ ಹೇಳ್ಬಿಡಿ ಚಾಮರಾಜ್. 9663 4996. ಒಳ್ಳೆಯದು ಚಾಮರಾಜ್ ಅವರೇ. ಇದುವರೆಗೂ ಕಾಲುಬಾಯಿ ಜ್ವರ ರೋಗದ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ನಿಯಂತ್ರಣವನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಚಿಕ್ಕನೇರಳೆ ಗ್ರಾಮದ ಪಶು ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಾಮರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರದ ಕಾರ್ಯಕ್ರಮದಲ್ಲಿ ಬರಡು ರಾಸು ಚಿಕಿತ್ಸೆ ಕುರಿತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎಲ್ ಜನಾರ್ದನ್ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಈಗ ಜನಪದ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಮಂಜುಳಾ ಗುರುರಾಜ್.